ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬನ್ನಿಗೋಳ ಗ್ರಾಮದ ಯುವ ರೈತರು ರಂಗನಾಥ ಕೆ ಎಂಬುವರನ್ನು ಮುಟ್ಟಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಕೇಳೋಣ. ರಂಗನಾಥ್ ಅವರು ವಿಶೇಷವಾಗಿ ಕೃಷಿಯ ಜೊತೆಗೆ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಅತಿಥಿ ಉಪನ್ಯಾಸಕರಾಗಿ ಹಗರಿಬೊಮ್ಮನಹಳ್ಳಿ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಜೊತೆಗೆ ಕೃಷಿಯನ್ನು ಸಹಿತ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ಈ ಕೃಷಿ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ರಂಗನಾಥ್ ಕೆ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ರಂಗನಾಥ್ ಅವರೇ, ನಿಮ್ಮ ಕೃಷಿ ಕುಟುಂಬದ ಹಿನ್ನೆಲೆಯನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ. ನಮ್ಮ ತಂದೆಯವರಾಗಿರ್ತಕ್ಕಂಥ ದಂಡಪ್ಪ ಅವರು ಅದೇ ಬನ್ನಿಗೋಳ ಗ್ರಾಮದ ಹತ್ರ ಇರತಕ್ಕಂಥ ಇನ್ನೊಂದು ಕೃಷ್ಣಾಪುರ ಅಂತ ಇದೆ, ಆ ಕೃಷ್ಣಾಪುರನ್ನೇ ನಮ್ಮ ಜಮೀನು ಇರ್ತಕ್ಕಂಥದ್ದು, ಅಂದ್ರೆ ಬಸರಕೋಡ ಏರಿಯಾದಲ್ಲಿ ಇರ್ತಕ್ಕಂಥ ಜಮೀನು 6 ಎಕರೆ ಕ್ಷಣಿಸಿದೆ. ಅವರ ಮೊದಲಿನಿಂದ ಅಲ್ಲೇ ಜಮೀನು ಉಳುಮೆ ಮಾಡ್ಕೊಂತ ಬರ್ತಾ ಇದ್ರು. ಮೂಲದಲ್ಲಿ ಪಂಪ್ಸೆಟ್ಗಳು ಏನಿರಲಿಲ್ಲ, ಒಣ ಬೇಸಾಯಗಳನ್ನು ಮಾಡಿಕೊಳ್ತಾ ತೊಗರಿ ಮತ್ತು ಶೇಂಗಾ ಬೆಳ್ಕೊಳ್ತಾ ಮತ್ತು ಉಳ್ಳಿ ಮತ್ತು ಹೆಸರು ಮಡಿಕೆ ಇಂಥವೆಲ್ಲ ಬೆಳ್ಕೊಂತ ಬರ್ತಾಯಿದ್ರು. ನಂತರದ ದಿನಗಳಲ್ಲಿ ಏನು ಮಾಡಿದರು, ನಮ್ಮಪ್ಪ ಅವರು ಸ್ವಲ್ಪ ಹಂಗೆ ದುಡಿಮೆ ಮಾಡ್ಕೊಂತ ಅದರಲ್ಲೇ ಉಳಿತಾಯ ಮಾಡಿಕೊಂಡು ಈಗ ಒಂದು ಪಂಪ್ಸೆಟ್ ಹಾಕ್ಸಿದ್ದಾರೆ. ಆ ಪಂಪ್ಸೆಟ್ಲಿಂದ ನಾವು ಈಗ ಸ್ವಲ್ಪ ಅಭಿವೃದ್ಧಿಯನ್ನು ಪಡ್ಕೊತ ಬರ್ತಾ ಇದ್ವಿ. ಈ 6 ಎಕರೆ ಒಟ್ಟಿಗೆ ಇದೆ, ಒಂದು ಕಡೆ ಇದೆ, ಒಂದು ಹತ್ರನ 6 ಎಕರೆ 14 ಸೆಂಟ್ಸ್ ಇದೆ, ಒಂದು 5 ಎಕರೆದ್ದು ಒಂದು ಪಟ್ಟ ಜಮೀನು ಇದೆ ನಮ್ಮದು, ಇನ್ನು ಒಂದು 1 ಎಕರೆ 14 ಸೆಂಟ್ಸ್ ಅದಕ್ಕೆ ಹತ್ಕೊಂಡಿರ್ತಕ್ಕಂಥ ಜಮೀನು ಇದೆ. ಹಾಂ ಹಾಂ ಹಾಂ, ಒಟ್ಟು ಒಂದು 7 ಎಕರೆ ಭೂಮಿ ಇದೆ ನಿಮಗೆ, ಒಟ್ಟು 6 ಎಕರೆ 14 ಸೆಂಟ್ಸ್ ಆಗ್ತದೆ. 6 ಎಕರೆ 14 ಸೆಂಟ್ಸ್ ಇದೆ. ಈಗ 6 ಎಕರೆ 14 ಸೆಂಟ್ಸು ಎಲ್ಲರೂ ಕೂಡಿದ್ದೀರಾ? ಅಣ್ಣ ತಮ್ಮಳು ಈಗ ಬೇರೆ ಆಗಿದೆ. ಮೊದಲ ಮೂಲದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗೆ ದುಡಿಮೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮೂಲದಲ್ಲಿ ರೇಷ್ಮೆ ಬೆಳೆ ಮತ್ತು ತ್ಯಾಗದ ಬೆಳೆಯನ್ನು ಮತ್ತು ಟೊಮಾಟೆ ಸೀಡ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ವಿ. ಅದಾದ ನಂತರ ಇವು ಚೆಂಡು ಹೂವು, ಮೆಣಸಿನ ಗಿಡ, ಹತ್ತಿ ಇಂಥವೆಲ್ಲ ಬೆಳೆಗಳನ್ನು ಮಾಡ್ತಾ ಬಂದಿದ್ವಿ. ಈಗ ಬೇರೆ ಆಗಿದ್ದೀರಿ ಅಂದರೆ ನಿಮ್ಮ ಭಾಗಕ್ಕೆ ಭೂಮಿ ಎಷ್ಟು ಬಂದಿದೆ? ಈಗ ನಮ್ಮ ಭಾಗಕ್ಕೆ ಬಂದಿರತಕ್ಕಂಥದ್ದು 1.5-2 ಎಕರೆ ಬರ್ತದೆ ನಮಗೆ. ನಿಮಗೆ ಅಂದರೆ ಹಂಚಿಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಬೇರೆ ಅಂದರೆ ಇನ್ನೂ ನಮ್ಮ ನಮ್ಮ ಹೆಸರಲ್ಲಿ ಆಗಿಲ್ಲ, ಆದರೆ ಈಗ ನಮ್ಮ ಬದುಕಿನ ನಿರ್ವಹಣೆಗಾಗಿ ನಾವೇನು ಮಾಡ್ಬೇಕಂದ್ರೆ ಮತ್ತು ನಮಗೆ ಜಮೀನು ಕೊಡ್ರಿ ಅಂತೇಳಿ ನಮ್ಮ ತಂದೆಯವರಿಂದ 1.75 ಎಕರೆದಷ್ಟು ನಾವು ಪಾಲು ಹಂಚ್ಕೊಂಡಿದ್ವಿ. ಹಂಚ್ಕೊಂಡಿದ್ದೀರಿ ಅಂದರೆ ಈಗ ನಿಮ್ಮ ಕುಟುಂಬ ಬೇರೆ ಆಗಿದೆ ಅಂದರೆ ಎಷ್ಟು ಜನ ನೀವು ನಿಮ್ಮ ತಂದೆಗೆ ಮಕ್ಕಳು? ಒಟ್ಟು 4 ಮಂದಿ ಗಂಡು ಮಕ್ಕಳು, 3 ಹೆಣ್ಣುಮಕ್ಕಳು, ಒಟ್ಟು 7 ಮಂದಿ. 7 ಜನ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ಹಾಂ, ಈಗ ನೀವು ಬೇರೆ ಆಗಿದ್ದೀರಿ? ನಾವು ಬೇರೆ. ನಿಮಗೆ ಮದುವೆ ಆಗಿದೆ? ಹೌದು, ನಾವು ಮದುವೆ ಆಗಿದ್ದೀವಿ. ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ? ಒಬ್ಬ ಮಗಳಿದ್ದಾಳೆ. ನಮಗೆ ಇನ್ನು ಚಿಕ್ಕ ಕುಟುಂಬ ಈಗಿನ ಪ್ರಾರಂಭ. ಎಷ್ಟು ವರ್ಷ ಆಯಿತು ಈಗ ನಿಮಗೆ ಮದುವೆ ಆಗಿ? ಮದುವೆ ಆಗಿ ಈಗ ಒಂದು 9 ವರ್ಷ ಆಯ್ತು. ಹಾಂ ಹಾಂ, ಒಬ್ಬ ಮಗಳಿದ್ದಾಳೆ. ಒಬ್ಬ. ಈಗ ನೀವು ನಿಮ್ಮ ತಂದೆಯವರು ನಿಮ್ಮ ಅಣ್ಣ ತಮ್ಮದ್ರೆಲ್ಲ ಒಟ್ಟಿಗೆ ಇದ್ದಾಗ ಕೃಷಿ ಮಾಡೋದಕ್ಕೂ ಈಗ ನೀವು ಒಬ್ಬರು ಒಂದು ಕುಟುಂಬ ಬೇರೆಯಾಗಿ ನೀವು ಈಗ ಕೃಷಿ ಮಾಡೋದಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತದೆ ನಿಮಗೆ? ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಕೆಲಸ ಮಾಡಲಿಕ್ಕೆ ಭಾಳ ಈಸಿ ಅನಿಸ್ತಿತ್ತು. ಈಗ ಕೂಲಿ ಕಾರ್ಮಿಕರು ಹೆಚ್ಚಿನ ನಾವು ಅವ್ರ ಅವಲಂಬನೆ ಆಗಬೇಕಾಗ್ತದೆ. ಅಂದರೆ ಮೂಲದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತಿದ್ವಿ, ಅಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಅದು ಕಾಣ್ತಿರಲಿಲ್ಲ. ಈಗೇನಾಗ್ತದೆ, ನಾನೊಬ್ಬನೇ ಮಾಡಬೇಕಲ್ಲ ವ್ಯವಸಾಯನ, ಹಾಗಾಗಿ ಏನಾಗ್ತದೆ ಮತ್ತೆ ಒಂದು 4 ಮಂದಿ ಆಳುಗಳನ್ನು ನಾನು ಹುಡುಕ್ತಾ ಹೋಗ್ಬೇಕು, ಅವ್ರು ಸಿಕ್ಕಾಗ ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಬೇಕು. ಅದು ನನಗೀಗ ಅನುಭವ ಬರ್ತಾ ಇರೋದು. ನಿಮಗೆ ಅನಿವಾರ್ಯ ಉಳುಮೆ ಮಾಡಲಿಕ್ಕೆ ಎತ್ತು ಅವೆಲ್ಲ, ನಾವು ಅವಾಗ 4 ಎತ್ತಿನ ಒಂದು ಕಮತಗಳನ್ನು ಮಾಡ್ತಾ ಹೋಗ್ತಿದ್ವಿ. ಈಗ ನಾವು ಬೇರೆ ಆಗಿರೋದ್ರಿಂದ ನನಗೆ ಆ ಥರದ ಒಂದು ಸವಲತ್ತುಗಳು ಕಡಿಮೆ ಆಗ್ತಾ ಹೋದವು. ಮತ್ತು ಈ ಟ್ಯಾಕ್ಟ್ರಿ ಅಂಥವೆಲ್ಲ ಅವಲಂಬಿಸಿ ಬರುತ್ತನ್ನು ನಾವು ನಿರ್ವಹಿಸ್ಬೇಕಾಗಿತ್ತು. ನಿಮ್ಮ ಎತ್ತುಗಳು ಇದಾವ ಈಗ? ನಮ್ಮ ಪಾಲಿಗೆ ಎತ್ತುಗಳು ಬಂದಿಲ್ಲ. ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಣ್ಣವ್ರು ಏನಿದ್ರಲ್ಲ, ಅವ್ರು ಬೇಸಾಯ ಮಾಡ್ಕೊಂತ ಬಂದವರು, ಅವರಿಗೆ ಎತ್ತುಗಳು ಇರಲಿ, ನೀನು ಓದ್ದೇವನು, ಏನೇ ಹಂಗ ಒಂದು ಮಾಡ್ಕೊಂಡು ಹೋಗ್ತೀಯ ಅಂತೇಳಿ ನನಗೆ ಎತ್ತುಗಳು ಕೊಡಲಿಲ್ಲ ಅವರು. ಅಂದರೆ ಕುಟುಂಬದಲ್ಲಿ ಮೊದಲು ಕೃಷಿಯನ್ನು ಹೆಚ್ಚು ಮಾಡ್ಕೊತ ಬಂದವ್ರು ಯಾರದಾರ ಅವ್ರಿಗೆ ಕೊಡ್ಬೇಕು ಅಂತೇಳಿ ಎತ್ತು ಬಂಡಿ ಎಲ್ಲ ಅವ್ರಿಗೆ ನೀಡಿ. ನಮಗೇನು ನೀವು ಹೊಲ ಮಾಡ್ಕೊಂಡು ಹೋಗ್ತೀಯ ತಗೊಂಡೋಗಿ ಮಾಡ್ಕೆ ಅಂತ ಕೊಟ್ಟರು. ಮತ್ತು ಅದ್ರ ಮೇಲೆ ನಾನು ಈಗೇನು ಮಾಡಬೇಕು, ಮತ್ತು ಕೂಲಿ ಕಾರ್ಮಿಕರು ಮತ್ತು ಟ್ರ್ಯಾಕ್ಟರ್ಗಳಿಂದ ಮತ್ತು ಬೇರೆ ಬಾಡಿಗೆಗಳು ಏನಾದರೂ ಸಿಗ್ತಾವಲ್ಲ ಅವುಗಳಿಂದ ನಾನು ಹೊಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಈಗ ನೀವು ಎಷ್ಟು ವರ್ಷಗಳಿಂದ ನೀವು ಕೃಷಿಯನ್ನ ಇದು ಮಾಡ್ತಾ ಇದ್ದೀರಿ ಅಂದ್ರೆ? ನಾನು ಕೂಡಿದ್ದಾಗಲೂ ಸಹಿತ ಹೆಚ್ಚು ಕೃಷಿಯಲ್ಲಿ ತೊಡ್ಕೊಳ್ತಿದ್ರೆ ಹೇಗೆ ಅಂದ್ರೆ? ನಾನು ಮೂಲದಿಂದನೇ ಕೃಷಿಯಲ್ಲಿ ಜಾಸ್ತಿ ತೊಡ್ಕೊಂಡಿರ್ತಕ್ಕಂಥವ್ನ. ಅಂದ್ರೆ ನಮ್ದು ಕುಟುಂಬ ಅವಿಭಕ್ತ ಕುಟುಂಬ ಅಂದ್ರೆ ಎಲ್ಲರೂ ದುಂಡಿಗಿದ್ದೀವಿ. ಅವಾಗ ನಮ್ಮನೆ ಕೆಲಸಕ್ಕೆ ನಾವು ಬೇರೆಯವ್ರನ್ನ ಯಾಕೆ ಕರಿಬೇಕು, ನಾವೇ ಹೋಗೋಣ, ನಮ್ಮ ಹೊಲ್ದಾಗ ನಾವು ಕೆಲಸ ಮಾಡಿದ್ರೆ ಏನು ತಪ್ಪು? ಓದೋದ್ರ ಜೊತೆನೆ ಭಾನುವಾರ ಬಂತಂದ್ರೆ ಸಾಕು, ಶನಿವಾರ ಬಂತಂದ್ರೆ ಸಾಕು, ನಮ್ಮ ತಂದೆಯವ್ರು ನನ್ನ ಕರ್ಕೊಂಡು ಹೊಲಕ್ಕೆ ಹೋಗ್ತಿದ್ರು. ಅಲ್ಲಿ ಕಳೆ ಕೀಳೋದು ಹೆಂಗ, ಮತ್ತು ತೆನೆ ಕೊಯ್ಯೋದು ಹೆಂಗ, ಸೊಪ್ಪೆ ಕೊಯ್ಯೋದು ಹೆಂಗ ಅಂತ ಹೇಳ್ಕೊಡ್ತಾ ಇದ್ರು. ಅದ್ರ ಜೊತೆಗೆ ನಾವು ಆ ಕೆಲಸ ಮಾಡೋದು ಹೆಂಗ ಅಂತ ತಿಳ್ಕೊಳ್ತಾ ಬದುಕನ್ನು ನಿರ್ವಹಿಸ್ತಾ ಬಂದಿದ್ದೀವಿ. ವಿದ್ಯಾಭ್ಯಾಸದ ಜೊತೆಗೆ ಕೃಷಿ ಬದುಕನ್ನು ನಿರ್ವಹಿಸ್ತಾ ಬಂದಿದ್ದೀವಿ. ಅಂದ್ರೆ ಮೂಲದಲ್ಲಿ ನಮ್ಮನ್ನು ನಮ್ಮ ತಂದೆಯವರು ಯಾವತ್ತು ಸುಮ್ಮನೆ ತಿರುಗಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಶನಿವಾರ ಬಂತಂದ್ರೆ ಮಧ್ಯಾಹ್ನ ಶಾಲೆ ಬಿಡ್ತು, ಬಿಡ್ದ ತಕ್ಷಣ ನಮ್ಮನ್ನು ಬಂಡಿ ಕಟ್ಕೊಂಡು ಕರ್ಕೊಂಡು ಹೋಗೋರು ಹೊಲಕ್ಕೆ. ನಾವು ಎತ್ತಿಗೆ ಮೇವು ಅದನ್ನ ಇದನ್ನ ಮಾಡ್ಕೊಂಡು ಮತ್ತೆ ಎತ್ತುಗಳನ್ನು ಮೇಯಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮಾಡ್ತಿದ್ವಿ. ಈಗ ನಂತರದ ದಿನಗಳಲ್ಲಿ ಏನಾಯ್ತು, ಮತ್ತೆ ಕೃಷಿಯಲ್ಲಿ ಒಂದು ಪಂಪ್ ಸೆಟ್ ಅನ್ನು ನಿರ್ಮಾಣ ಮಾಡಿದಾಗ ಸ್ವಲ್ಪ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಹೋದ್ವಿ. ನಾವು ಸ್ವಲ್ಪ ದೊಡ್ಡರಾದಂಗೆಲ್ಲ ರಂಟೆ ಹೊಡೆಯೋದು ಹೇಗೆ, ಹರಗೋದು ಹೇಗೆ, ಗಡ್ಡಿ ಹೊಡೆಯೋದು ಹೇಗೆ, ಕಳೆ ಕೀಳೋದು ಹೇಗೆ, ಇವೆಲ್ಲವನ್ನು ತಿಳ್ಕೊಂಡಿರೋದ್ರಿಂದ ಆ ಕೆಲಸಗಳನ್ನು ನಾವು ಮಾಡ್ತಾ ಅವ್ರ ಜೊತೆ ಜೊತೆಗೆ ಸಾಥ್ ನೀಡ್ತಾ ಬಂದಿದ್ದೀವಿ. ಈಗ ನೀವು ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ, ಕುಟುಂಬ ಬೇರೆ ಆಗಿದೆ, ನಿಮ್ಮ ಪಾಲಿನ ಒಂದಿಷ್ಟು ಭೂಮಿಯನ್ನು ಇಟ್ಕೊಂಡು ನೀವು ಉಳುಮೆ ಮಾಡೋದನ್ನು ಶುರು ಮಾಡ್ಕೊಂಡಿದ್ದೀರಿ, ಯಾವ್ಯಾವ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ ಈಗ ನೀವು? ಈಗ ನಾವು ಬೆಳೆಯತಕ್ಕಂಥದ್ದು ಒಂದು ಹತ್ತಿ, ಮೆಣಸಿನ ಗಿಡ ಇಂಥವೆಲ್ಲ ಬೆಳೀತಾ ಇದ್ದೀವಿ. ಅಂದ್ರೆ ಲಾಭಕ್ಕೆ ಯಾವುದು ನಮಗೆ ಹತ್ತಿರವಾಗಿರ್ತದೋ ಅದನ್ನು ನಾವು ಬೆಳೆದ್ರೆ ನಮಗಿನ್ನ ಅನುಕೂಲ ಅಂತ. ನಾವು ಸ್ವಲ್ಪ ತಿಳುವಳಿಕೆ ಬಂದಾದ ಮೇಲೂ ಇನ್ನು ಮೂಲ ಕೃಷಿಗೆ ನಾವು ಕುತ್ಕೊಂಡ್ರೆ ಹೆಂಗೆ, ನಾವು ಅಭಿವೃದ್ಧಿ ಆಗೋದು ಯಾವಾಗ ಅಂತ ತಿಳ್ಕೊಂಡು ನಾವೇನು ಮಾಡಿದ್ವಿ, ಒಂದು ಹತ್ತಿ ಬೆಳೆಯನ್ನು ಮಾಡ್ತಾ ಇದ್ದೀವಿ. ಆ ಹತ್ತಿ ಬೆಳೆಯಿಂದ ನಮಗೆ ಒಂದು ಕ್ರಾಪು ಹತ್ತಿ ತೆಗೆದು ಬಿಡ್ತೀವಿ. ತೆಗೆದಾದ್ಮೇಲೆ ಮತ್ತೆ ಪುನಃ ಅದಕ್ಕೇನು ಅಲಸಂದಿ ಹಾಕ್ಬೇಕು, ಏನು ಹಾಕ್ಬೇಕು ಅನ್ನೋದನ್ನು ನೋಡಿ ಆ ಸಿಚುವೇಶನ್ಗೆ ತಕ್ಕಂತೆ ನಾವು ಅಲಸಂದಿಯನ್ನು ಬೆಳಿತೀವಿ ನಾವು ನೆಕ್ಸ್ಟ್. ಆ ಅಲಸಂದಿ ಬಂದಾದ್ಮೇಲೆ ಭೂಮಿಯನ್ನು ಒಣಗ್ಲಿಕ್ಕೆ ಬಿಡ್ತೀವಿ. ಮತ್ತೆ ಇಲ್ಲಿ ಒಳೆ ಭೂಮಿ ಏನು ಇದೆಯಲ್ಲ, ಹಿನ್ನೀರಿಗೆ ಬರ್ತಕ್ಕಂಥ ಭೂಮಿಯಲ್ಲಿ ಮತ್ತೆ ಅಲಸಂದಿಗಳನ್ನು ಬೆಳ್ಕೊಂತ ಹೋಗ್ತೀವಿ. ಈಗ ನಿಮ್ಗೆ ಹೊಳೆಸಾಲಿನ ಭೂಮಿ ಲಾಭದಾಯಕವಾಗಿದೆಯಾ? ಅದು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಬಹಳ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಮಳೆಸಾಲಿನಲ್ಲಿ ಭೂಮಿ ಏನಿದೆಯಲ್ಲ, ಅದನ್ನು ಇನ್ನೀರೇನು ಸರಿದ ಮೇಲೆ ನಮಗೆ ಬಹಳ ಅದರಲ್ಲಿಂದ ಫಲವತ್ತು ಇರತಕ್ಕಂಥ ಭೂಮಿ ಅದು. ಅದರಲ್ಲಿ ಒಂದು ಸಾರಿ ನಾವು ಅಲಸಂದಿ ಬೀಜವನ್ನು ನೆಟ್ಟರೆ ಸಾಕು, ಅದರಲ್ಲಿ ಅತಿಯಾಗಿರ್ತಕ್ಕಂಥ ನಮಗೆ ಖರ್ಚಿನ ಕೆಲಸಗಳಲ್ಲಿ ಅಲ್ಲಿರೋದೇ ಇಲ್ಲ. ಸೀದಾ ಕೊನೆಗೆ ನಾವು ಅದು ಬುಡ್ಡಿಯನ್ನು ಹರ್ಕೊಂಬರ್ಲಿಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿವರೆಗೆ ನಮಗೆ ಅದರ ನಿರ್ವಹಣೆ ಜಾಸ್ತಿ ಇರೋದಿಲ್ಲ. ಒಂದು ರೀತಿ ಸಹಜ ಕೃಷಿ, ಸಹಜ ಕೃಷಿನೇ ಅದು. ಅದು ಯಾಕಂದ್ರೆ ಒಂದು ಸರಿ ಹಾಕಿದ್ಮೇಲೆ ಅದಕ್ಕೆ ಆಳುಗಳ ಅವಶ್ಯಕತೆ ಇರೋದಿಲ್ಲ, ಅರಗಬೇಕನ್ನಂಗಿಲ್ಲ, ಕಳೆ ಕೀಳ್ಬೇಕನ್ನಂಗಿಲ್ಲ, ಅದು ಅಂಥದ್ರಲ್ಲೇ ಬೆಳ್ಕೊಂಡು ನಮಗೆ ಫಲ ಕೊಡ್ತಕ್ಕಂಥದ್ದು. ಅದು ನೋಡಿದ್ರೆ ಲಾಭ ಅನಿಸ್ತದೆ ನಮಗೆ. ಇಲ್ಲಿ ಬೆಳೆಯೋದಕ್ಕೂ ಅಂದ್ರೆ ಬರಭೂಮಿಯಲ್ಲಿ ನಾವು ನೀರಾಯಿಸಿ ಅದಕ್ಕೆ ನಾವು ಇದು ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಹೋಲಿಸಿಕೆ ಮಾಡಿ ನೋಡಿದ್ರೆ ಇನ್ನೀರಿನಿಂದ ಬರ್ತಕ್ಕಂಥ ಬೆಳೆ ಏನಿದೆಯಲ್ಲ ಅದು ಬಹಳ ಲಾಭದಾಯಕವಾಗಿರ್ತದೆ. ಅಲ್ಲಿ ಖರ್ಚು ಕಡಿಮೆ, ಲಾಭಾಂಶ ಹೆಚ್ಚಿಗೆ ಇರ್ತದೆ. ಈಗ ನೀವು ಹತ್ತಿಯನ್ನು ಮುಖ್ಯ ವಾಣಿಜ್ಯ ಬೆಳೆಯನ್ನಾಗಿ ಬೆಳೀತಾ ಇದ್ದೀರಿ, ಎಷ್ಟು ವರ್ಷಗಳಿಂದ? 9 ವರ್ಷದಿಂದ ನಾನು ಹತ್ತಿ ಬೆಳೆಯನ್ನು, ಅಂದ್ರೆ ಬೇಸಿಗೆ ಸಂದರ್ಭಕ್ಕೆ ನಾವು ಅದನ್ನು ಬೆಳಿತೀವಿ. ಅವಾಗ ಏನು ಭರತ್ ಹುಣ್ಣಿಮೆ ಅಂತ ಏನು ಕರಿತೀವಲ್ಲ, ಆ ಭರತ್ ಹುಣ್ಣಿಮೆ ಆದಮೇಲೆ ಹತ್ತಿಯನ್ನು ನಾಟಿ ಮಾಡ್ತೀವಿ ನಾವು. ಆ ಹತ್ತಿಯನ್ನು ನಾಟಿ ಮಾಡಿದೀವಿ ಅಂದ್ರೆ ಆ ಒಂದು ವಾತಾವರಣ ಏನಿದೆಯಲ್ಲ ಅದಕ್ಕೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಅಂದ್ರೆ ರೋಗ ರುಜಿನಗಳು ಜಾಸ್ತಿ ಬರ್ತಾವ ಅನ್ನೋದಕ್ಕೋಸ್ಕರ ಹತ್ತಿಯನ್ನು ಬಿಸಿಲುಗಾಲದಲ್ಲಿ ಬೆಳೆದ್ರೆ ಅದಕ್ಕೆ ಇನ್ನೂ ಪೌಷ್ಟಿಕತೆ ಸಿಗ್ತದೆ, ಮತ್ತೆ ಅದು ಒಳಿಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಅಂತ. ಕಾಯಿನೂ ಚೆನ್ನಾಗಿ ಚೆನ್ನಾಗಿ ಕಟ್ತದೆ, ರೋಗದ ಲಕ್ಷಣಗಳು ಬಹಳ ಕಡಿಮೆ ಅಂತ. ರಂಗಪ್ಪರೆ, ಈಗ ನೀವೇ ಹೇಳಿದ್ರಿ ಹತ್ತಿ ಒಂದು ವಾಣಿಜ್ಯ ಬೆಳೆ, ಒಂದು ಲಾಭದಾಯಕ ಅಂತ ಹೇಳ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಯುವ ರೈತರು ಮತ್ತು ವಿಶೇಷವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗಲಿಂದ ಬೇರೆ ಬೇರೆ ಉದ್ದಿಮೆಗಳೆಲ್ಲ ಮುಚ್ಚಿ ಹೋಗಿದ್ದಾವೆ, ರೈತರ ಮಕ್ಕಳು ಮತ್ತೆ ನಗರದಿಂದ ವಾಪಸ್ ಬರ್ತಾ ಇದ್ದಾರೆ. ಈಗ ಅಂಥ ರೈತರ ಮಕ್ಕಳು ಅಲ್ಲಿ ತುಂಬ ದೊಡ್ಡ ಮಟ್ಟದ ಸಂಬಳವನ್ನು ಕಂಡಂಥವ್ರು ಇಲ್ಲಿ ಬಂದಾಗೆ ಏನು ಕೆಲಸಗಳಿಲ್ಲದೆ ವಾಪಸ್ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಕೃಷಿ ಕಡೆಗೆ ಅವರು ಗಮನ ಹರಿಸ್ತಾ ಇದ್ದಾರೆ ಕೆಲವು ಕುಟುಂಬಗಳಲ್ಲೆಲ್ಲ. ಅಂಥವ್ರಿಗೆಲ್ಲ ಯಾವ್ಯಾವ ಬೆಳೆಗಳನ್ನು ಬೆಳೆದ್ರೆ ಒಂದಿಷ್ಟು ಹಣಕಾಸಿನ ನೆರವಾಗ್ತದೆ ಅಂತ ಹೇಳ್ತೀರಿ ನೀವು? ಅಂದರೆ ಅವರ ಅಭಿರುಚಿ ಏನಿದೆಯಲ್ಲ ಅದರ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು. ಈಗ ಎಲ್ಲರಿಗೆ ನಾನು ನೀನೀಗ ಹತ್ತಿ ಬೆಳೆಯಪ್ಪ ಅಂತಂದ್ರೆ ಅವನಿಗಿನ್ನ ಅದರ ಅನುಭವ ಗೊತ್ತಿರೋದಿಲ್ಲ. ನಮ್ಮ ಜೊತೆ ಅವರು ಸ್ವಲ್ಪ ಸೇರಿಕೊಂಡು ಇಲ್ಲ ಆ ಜ್ಞಾನವನ್ನು ಪಡ್ಕೊಂಡಿದ್ದರೆ ಇರ್ತಕ್ಕಂಥ ಏನು ವಿದ್ಯಾವಂತರು ಏನಿದಾರಲ್ಲ ಅವರು ಅದಕ್ಕಿಂತ ಇನ್ನು ವಿಶೇಷವಾಗಿರ್ತಕ್ಕಂಥ ಕೃಷಿಯನ್ನು ಮಾಡಬಹುದು. ಆ ಕ್ಷಣಕ್ಕೆ ಮಾಡ್ಬೇಕಂತಂದ್ರೆ ಸಾಧ್ಯ ಇಲ್ಲದ ಮಾತು ಅಷ್ಟ ಆಗ್ತದೆ. ಈಗ ಲಾಕ್ಡೌನ್ ಸಂದರ್ಭದೊಳಗೆ ಅವ್ರು ಅಲ್ಲಿಂದ ಬಂದಿದ್ದಾರೆ, ಬಂದ ತಕ್ಷಣಕ್ಕೆ ನಾನು ವಾಣಿಜ್ಯ ಬೆಳೆ ಬೆಳಿತೀನಿ ಅಂದ್ರೆ ಅವ್ರಿಗೆ ಎಲ್ಲಿಂದ ಸಾಧ್ಯ ಇಲ್ಲ. ಅವ್ರು ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಅವ್ರು ಕೈ ಜೋಡಿಸಿ ಅಲ್ಲಿ ಜೊತೆ ಜೊತೆನೆ ಬೆರೆತಾ ಹೋದಂಗಲ್ಲ ಆ ಭೂಮಿಯ ಅನುಭವ ಗೊತ್ತಾಗ್ತದೆ. ಆ ಭೂಮಿಯಲ್ಲಿ ನಾನು ಏನು ಬೆಳೆದ್ರೆ ನನಗಿನ್ನೂ ಎಷ್ಟಿನ ಲಾಭಾಂಶ ನಾನು ಪಡಿಬಹುದು ಅನ್ನೋದು ಗೊತ್ತಾಗ್ತದೆ. ಅದನ್ನು ಬಿಟ್ಟು ಅವ್ರು ಒಮ್ಮಿದ್ರೊಮ್ಮೆಗೆ ಬಂದು ನಾನು ಈಗ ರಬ್ಬರ್ ಮರ ನಾನು ಬೆಳೆಸ್ತೀನಿ ಅಂತಂದು ಇಲ್ಲಿ ಬಂದು ಬೆಳೆಸಕ್ಕೆ ಹೋದ್ರೆ ಸಾಧ್ಯ ಇಲ್ಲ. ಕೃಷಿ ಅನ್ನೋದು ಏಕಾಏಕಿ ಮೈಗೂಡೋದಲ್ಲ, ಅದು ಮೈಗೂಡೋದಲ್ಲ, ಅದು ಅದಕ್ಕೆ ಅನುಭವ ಬೇಕು, ಅನುಭವ ಬೇಕು. ಜೊತೆ ಜೊತೆಗೆ ಈ ವಾತಾವರಣದ ಪ್ರಜ್ಞೆ ಇರಬೇಕಾಗ್ತದೆ. ಎಲ್ಲ ವಾತಾವರಣಕ್ಕೂ ಎಲ್ಲ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆಯಾ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ಬೆಳೆಗಳನ್ನು ನೆಡ್ತಾ ಹೋದ್ರೆ ಮಾತ್ರ ಅದರ ಲಾಭಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ನಿಮ್ಮ ಆರ್ಥಿಕ ನಿರ್ವಹಣೆಗೆ ನಿಮ್ಮ ಜೀವನೋಪಾಯಕ್ಕೆ ಹತ್ತಿಯನ್ನೇ ಮುಖ್ಯ ವಾಣಿಜ್ಯ ಬೆಳೆಯನ್ನಾಗಿ ಬೆಳೀತಾ ಇದ್ದೀರಿ ಸುಮಾರು 5-6 ವರ್ಷಗಳಿಂದ. ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಳ್ತೀರಿ? ಬಿಟಿ ಹತ್ತಿ ಅಂತ ಇದೆ, ಇನ್ನೊಂದು ಕಾವೇರಿ 444 ಏನಂತ ಬರ್ತದೆ, ಮತ್ತೆ ಇಲ್ಲಿ ಜಾಸ್ತಿ ಇನ್ನೊಂದು ಹೇಳ್ತಿದ್ದಾರೆ ಅದು ಯಾವ್ದು ಅತಿ ಬೇಗನೆ ನಮಗೆ ಫಲ ಕೊಡ್ತದ ಅಂತ ಅಂತವೆಲ್ಲ ತಗೊಂಡ್ ಬೆಳಿತಾ ಇದೀವಿ. ನೀವು ಆಯ್ಕೆ ಮಾಡ್ಕೊಂಡ್ರೆ ತಳಿ ಯಾವ್ದು? ಕಾವೇರಿ 444 ಅಂತ ಒಂದು ಬರ್ತದೆ, ಅದನ್ನು ಹಾಕ್ತಿದೀವಿ ನಾವು. ಹೌದಾ? ಅಂದ್ರೆ ನಿಮ್ಮ ವಾತಾವರಣಕ್ಕೆ ನಿಮ್ಮ ಪರಿಸರಕ್ಕೆ ಹೊಂದಾಣಿಕೆ ಆಗಿದೆಯಾ? ಅದು ಹೊಂದಾಣಿಕೆ ಆಗ್ತದೆ. ಇನ್ನೊಂದು ಅತಿ ಬೇಗನೆ ಅದು ಒಡೆಯೋದ್ರಿಂದ ನಮಗೆ ಇನ್ನೊಂದು ನೆಕ್ಸ್ಟ್ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ಮಾಡ್ತೀವಿ. ಬಿಟಿ ಹತ್ತಿ ಬೆಳಿಬೇಕಂದ್ರೆ ಅದು ಬರಭೂಮಿಗೆ ಬರ್ತಕ್ಕಂಥದ್ದು ಬೆಳೆ, ಅದು ಆ ಬೆಳೆ ಇಲ್ಲಿ ತಮ್ಮಂದು ಹಾಕಿದ್ರೆ ನಮಗೆ ಸರಿ ಹೋಗೋದಲ್ಲ, ನಾವು ನೀರಾವರಿ ಆಗೋದ್ರಿಂದ ನಮ್ಗೆ ಅತಿ ಬೇಗನೆ ಫಸಲು ಕೊಡ್ತಕ್ಕಂಥವು ಆಗ್ಬೇಕಂತ ಹೇಳಿ ಕೃಷಿ ಇಲಾಖೆಯಲ್ಲಿ ಅವ್ರೇನು ಸಜೆಸ್ಟ್ ಮಾಡ್ತಾರೆ ಅದನ್ನು ನೋಯ್ ತಗೊಂಬಂದು ಹಾಕ್ತಾ ಇದೀವಿ. ಈಗ ನೀವು ಕೃಷಿಯಲ್ಲಿ ಈ ಹತ್ತಿಯನ್ನು ಬೆಳೀತಾ ಇದ್ದೀರಿ, ಅದು ಎಷ್ಟು ತಿಂಗಳ ಅವಧಿಯ ಬೆಳೆ ಅದು? ಈಗ ನೀವು ಬೆಳೀತಾ ಇರೋದು 3 ತಿಂಗಳದ್ದು. 3 ತಿಂಗಳು? 3. ಆರೈಕೆಯನ್ನು ಆರಂಭದಿಂದಲೂ ಸಹಿತ ನಾಟಿ ಮಾಡೋದಕ್ಕೆ ಸಸಿಯನ್ನ ತಂದು ನಾಟಿ ಮಾಡ್ತಿರು, ಬೀಜ ನೆಡ್ತಿರು, ಬೀಜಗಳನ್ನು ತಗೊಂಡ್ಬಂದು 2.5 ಅಡಿ ಅಗಲ ಸಾಲುಗಳನ್ನು ಹೊಡೆದು ಅವು 2-2.5 ಅಡಿ ಲೆಕ್ಕಕ್ಕೂ ಊರ್ತಾರೆ ಕೆಲವರು. ನಾವೇನ್ ಮಾಡ್ತೀವಿ, ಸಾಲು ಲೆಕ್ಕಕ್ಕೆ ಊರ್ತಾ ಇದೀವಿ ಅಂದ್ರೆ ಒಂದೊಂದು ಮಳಮಳಕ್ಕೆ ಒಂದೊಂದು ಊರ್ಕೆ ಅಂತ ಹೋಗ್ಬಿಡ್ತೀವಿ. ಆ ಮಳಮಳಕ್ಕೆ ಊರಿದ್ದೇನಿದೆಯಲ್ಲ ಅದನ್ನೇ ನೀರು ಬಿಡ್ತಾ ಬೆಳೆಸ್ತೀವಿ. ಹತ್ತಿ ಬೆಳೆ ಬೀಜ ನಾಟಿ ಮಾಡೋದಕ್ಕಿಂತ ಮುಂಚೆ ಬೀಜಕ್ಕೆ ಬೀಜೋಪಚಾರ ಮಾಡ್ತೀರಾ? ನಾವು ಪಾಕೆಟ್ ತಗೊಂಬರ್ತಿದ್ವಲ್ರಿ, ಆ ಪಾಕೆಟ್ನಲ್ಲೇ ಎಲ್ಲ ಅಂಶಗಳನ್ನು ಅವರು ಬೀಜೋಪರಣೆ ಮಾಡಿ ಬೀಜ ಉಪಚಾರ ಮಾಡಿ ಕಳಿಸಿರ್ತಕ್ಕಂಥವು ಇರ್ತಾವೆ, ಅವನ್ನ ತಗೊಂಬಂದು ನಾವು ನೆಡ್ತಿರ್ತಕ್ಕಂಥದ್ದು. ಈಗಾಗಲೇ ಬೀಜ ಉಪಚಾರ ಮಾಡಿರ್ತಕ್ಕಂತಹ ಬೀಜಗಳು ಸಿಗ್ತವೆ, ಬೀಜಗಳು ಸಿಗ್ತವೆ ಮಾರ್ಕೆಟ್ನಲ್ಲಿ, ಅವನ್ನೇ ತಗೊಂಬರೋದು. ಏನು ಬೆಲೆಗೆ ಸಿಗ್ತವೆ ಬೀಜಗಳು? ಅವು 700-800 ರೂಪಾಯಿ ಒಂದು ಪಾಕೆಟ್ ಇರ್ತದೆ. ಎಷ್ಟು? ಒಂದು 1/2 ಕೆಜಿ ಇರ್ತದೆ ಅಷ್ಟೇ. 1/2 ಕೆಜಿ? 1/2 ಕೆಜಿ ಪಾಕೆಟ್ 700-800 ರೂಪಾಯಿ. ಈಗ 1 ಎಕರೆಗೆ ಹತ್ತಿ ಬೀಜ ಬಿತ್ತನೆ ಮಾಡಬೇಕು ಅನ್ನೋದಾದ್ರೆ ಎಷ್ಟು ಪಾಕೆಟ್ ಬೇಕಾಗ್ತದೆ? 1.5 ಪಾಕೆಟ್ ಅಥವಾ 2 ಪಾಕೆಟ್ ಲಾಸ್ಟ್. ಅಂದ್ರೆ 3/4 ಕೆಜಿ ಬೀಜ ಸಾಕಂತೆ? ಸಾಕಾಗ್ತದೆ. ಈಗ ಈ ಹತ್ತಿ ಬಿತ್ತನೆ ಮಾಡಬೇಕು ಅನ್ನೋದಾದ್ರೆ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಮೊದಲು ನೆಗಲಿ ಹೊಡಿಸ್ಬೇಕು ಹೊಲನ. ಹೊಲ ನೆಗಲಿ ಹೊಡಿಸಿ ಆದ್ಮೇಲೆ ಅವನ್ನ ಕ್ಲೀನಾಗಿ ಅರಗಿ ಒಂದು ಹುಲ್ಲಿಲ್ದಂಗೆ ಕ್ಲೀನಾಗಿ ಹೊಲ ಇದು ಮಾಡ್ಕೊಂಡಿದ್ದಾಗ ಮಾತ್ರ ಅನುಕೂಲ ಆಗ್ತದೆ. ಏನೇನು ಕೊಡಬೇಕು ಭೂಮಿಗೆ ಮೊದಲು? ಮೊದಲು ಅವಾಗಿನಂಗೆ ಈಗ ಕೃಷಿ ಗೊಬ್ಬರ ಇಲ್ಲ. ಅವಾಗ ಏನು ಮಾಡ್ತಿದ್ರು, ಮನೆಯಲ್ಲಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರನ ಹೇರ್ತಿದ್ರು, ಹೇರಿ ಅದನ್ನು ಎಲ್ಲ ಹೊಲಕ್ಕೆ ಸಮತಟ್ಟು ಮಾಡಿ ತೆಳಗ್ ಮಾಡಿ ಅದನ್ನು ಮತ್ತೆ ಪುನಃ ಅದ್ರ ಮೇಲೆ 2-3 ಸರಿ ಅರಗಿ ಆಮೇಲೆ ಬಿತ್ತಿದ್ರು. ಈಗ ಹಂಗಿಲ್ಲ, ಅತಿ ಬೇಗನೆ ನಾವು ಬೆಳೆಯನ್ನು ನಾವು ಬೆಳೀಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ನೆಗಲಿ ಹೊಡಿಸ್ತಾರೆ, ನೆಗಲಿ ಹೊಡಿಸಿ ಅದನ್ನು ಇದು ಮಾಡಿಬಿಡ್ತಾರೆ. ಮತ್ತು ಏನಾದರೂ ಮಣ್ಣಿಗೆ ಶಕ್ತಿ ಬರುವಂಥ ಅಂದರೆ ಬೀಜಗಳನ್ನು ಊರೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದ್ರೆ ಆ ಕುಣಿ ಕುಣಿ ಕುಣಿಯುವಂತ ಮಡಕೆಂತ ಹೋಗ್ತೀವಿ, ಅಲ್ಲೆಲ್ಲೂ ಸ್ವಲ್ಪ ಸ್ವಲ್ಪ ಈ ಎರೆಹುಳು ಗೊಬ್ಬರ ಮತ್ತು ಸ್ವಲ್ಪ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕ್ತಾರೆ ಅಷ್ಟೇ. ಅಲ್ಲಿ ಹಾಕಿ ಅದರ ಮೇಲೆ ಬೀಜಗಳನ್ನು ನೆಡ್ತಕ್ಕಂಥದ್ದು. ಓಹ್. ಆಮೇಲೆ ಅದೇನಾಗ್ತದೆ ಅಂದ್ರೆ ಸ್ವಲ್ಪ ಮೊಳಕೆ ಹೊಡೆದು ಮೇಲೆ ಬಂದು ಒಂದು 3-3 ಎಲೆ ಆದಮೇಲೆ ಈ DAP ಕಾಂಪ್ಲೆಕ್ಸು ಪೊಟ್ಯಾಸ್ ಇರ್ತಕ್ಕಂಥದ್ದನ್ನು ತಗೊಂಬಂದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಕಿ ನೀರು ಹಾಸ್ಕೊಂಡು ತಗೋಬೇಕು. ಗಿಡಕ್ಕೆ ಹಾಕ್ತಾರೆ? ಗಿಡಕ್ಕೆ ಹೋಗಿ ಗಿಡದ ಮಗ್ಗಲಿಗೆ ಸುತ್ತರದು ಒಂದು ಗೀರ್ನಂಗೆ ಮಾಡಿ ರೌಂಡಾಗಿ ಅದನ್ನು ಗುದ್ದಲಿ ತೆಗೆದು ಅದರಲ್ಲಿ ಉದುರಿಸ್ತಾ ಹೋಗ್ತದೆ. ಉದುರಿಸ್ತಾ ಹೋದ್ಮೇಲೆ ಅದನ್ನು ಮತ್ತೆ ಮೇಲೆ ಮುಚ್ಚಿ ಬಿಡೋದು, ಮುಚ್ಚಿ ಮತ್ತೆ ನೀರು ಹಾಸ್ಕೊಂತ ಹೋಗೋದು. ಇದು ಯಾವ ಹಂತದಲ್ಲಿ ಮಾಡ್ತೀರಿ? ಎಷ್ಟು ದಿನ ಅಂದ್ರೆ ಈಗ ಬೀಜ ಊರಿ ಒಂದು 20-22 ದಿನದ ನಂತರ ಅದೇನಾಗ್ತದೆ, ಒಂದು 4 ಎಲೆಗೆ ಬರ್ತದೆ. 22 ದಿನದಲ್ಲಿ 4-5 ಎಲೆಗೆ ಬರ್ತದೆ. 5 ಎಲೆಗೆ ಬಂದಾದ್ಮೇಲೆ ಒಂದು 2-3 ಸರಿ ನೀರು ಮತ್ತೆ ಹಾಯಿಸಿ ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಗೊಬ್ಬರ ಹಾಕ್ತೀವಿ, ಅಂದ್ರೆ ಅದು ಬಲಿಷ್ಠವಾಗಿ ಬೆಳಿಬೇಕಲ್ಲ ಅಂತ. ಅದಾದ್ಮೇಲೆ ಮತ್ತೆ ಏನು ಮಾಡೋದು, ಒಂದು 15 ದಿನ ಆದಮೇಲೆ ಅದನ್ನು ಎಡೆ ಒಡೆಯೋದು, ಹುಲ್ಲು ಅರಗ್ತಕ್ಕಂಥದ್ದು, ಕಳೆ ತೆಗೆಸ್ತಕ್ಕಂಥದ್ದು ಮಾಡಿ ಮತ್ತೊಂದು ಸಾರಿ ಕಾಂಪ್ಲೆಕ್ಸ್ ಅಥವಾ ಡಿ ಎ ಪಿನ ಕೊಡ್ತಕ್ಕಂಥದ್ದು. ಈಗ ಎಷ್ಟು ದಿನಕ್ಕೊಮ್ಮೆ ನೀರು ಹರಿಸ್ಬೇಕು ಬಿತ್ತನೆ ಮಾಡಿದ ನಂತರ? ಹತ್ತಿಗೆ 6-8 ದಿನದವರೆಗೆ, 6-8 ದಿನದೊಳಗೆ ಒಂದು ಸಾರಿ ನೀರು ಹರಿಸಲೇಬೇಕು. ಹರಿಸ್ಬೇಕು ಮತ್ತೆ ಮತ್ತೆ ದಿನಕ್ಕೊಮ್ಮೆ ರಿಪೀಟ್ ಮಾಡ್ತಾ ಹೋಗ್ತೀವಿ ನಾವು. ಅಂದ್ರೆ ನಮ್ಮ ಅಕ್ಕಪಕ್ಕಕ್ಕೆ ಏನು ಬೆಳೀತದಾರಲ್ಲ ಅದನ್ನ ನೋಡೇ ನಾವು, ಅಂದ್ರೆ ತಂತ್ರಜ್ಞಾನದಲ್ಲೇನು ಇಷ್ಟೇ ದಿನಕ್ಕೆ ನಾವು ನೀರು ಕೊಡ್ಬೇಕಂತ ಏನ್ ಮಾಡಿಲ್ಲ. ಅದು ಯಾವಾಗ ಒಣಗ್ತದ, ಒಣಗ್ತಕ್ಕಂತ ಒಂದು ಸಿಂಪ್ಟಮ್ಸ್ ನಮಗೆ ಗೊತ್ತಾಗ್ತದೆ, ನೀವು ಬಾಡ್ದೈತಿ ಇವಾಗ ಬಾಡ್ದೈತಿ ಅಂತ ನೋಡ್ಕೊಂಡು 8 ದಿನ ಆತ 6 ದಿನ ಆತ ಒಂದು 6 ದಿನ ಆಗಿದೆ ಇವಾಗ ನೀರು ಬಿಡ್ಲೇಬೇಕು ನಾನು ಅಂತ ಬಿಡ್ತೇನೆ. 22 ದಿನದ ನಂತರದಲ್ಲಿ ಮತ್ತೆ ಏನೇನು ಆರೈಕೆ ಮಾಡಬೇಕಾಗ್ತದೆ, ಏನೇನು ಕೊಡಬೇಕು, ರಸಗೊಬ್ಬರಗಳು ಕೊಡಬೇಕಾಗ್ತದೆ, ಯಾವ್ಯಾವ ಹಂತದಲ್ಲಿ ಎಷ್ಟು ದಿನದಲ್ಲಿ ಕೊಡಬೇಕು? ಈಗ 22 ದಿನಗಳ ನಂತರ ಒಂದು ರೋಗ ಬರ್ತದ, ರೋಗಕ್ಕೆ ಎಣ್ಣೆ ಹೊಡಿಬೇಕು. ಹತ್ತಿಗೆ ರೋಗ ಯಾವ ರೋಗ ಬರ್ತದೆ? ಮುಟಿಗೆ ರೋಗ ಅಂತ ಬರ್ತದ. ಆ ಮುಟಿಗೆ ರೋಗ ಬಂದಾಗ ಅದಕ್ಕೆ ಅವಾಗ ಹೊಡಿತದ ಫೈಡ್ ಅಂತ ಹೇಳಿ ಒಂದು ಪುಡಿ ತಗೊಂಬಂದು ಅದನ್ನ ನೀರಲ್ಲಿ ಕಲಸಿ ಒಂದು 5-6 ಟ್ಯಾಂಕಿ 1 ಎಕರೆ ಹೊಲಕ್ಕೆ ನಾವು ಹೊಡಿತಿದ್ವಿ. ಅಂದ್ರೆ ಗಿಡಕ್ಕೆ ಫ್ರೈ ಮಾಡ್ತಾ ಹೋಗೋದು, ಆ ಫ್ರೈ ಮಾಡ್ತಾ ಹೋಗಿರ್ತಕ್ಕಂಥದ್ದು ಮತ್ತೆ ಬೆಳಕಂತ ಹೋಗ್ತದ. ಅದಾದ್ಮೇಲೆ ಇನ್ನೇನು ಕಾಯಿ ಕೂಡೋವರೆಗೆ, ಅಂದ್ರೆ ಏನು ಮಗ್ಗ ಇದೆಲ್ಲ ಇಡ್ತದಲ್ಲ, ಆ ಕಾಪ್ ಸೆಟ್ ಆಗೋವಾಗ ಆ ಕಾಪ್ ಸೆಟ್ ಆಗೋದಂತಂದು ಬಂದು ಇಲ್ಲಿ ಕೃಷಿ ಇಲಾಖೆ ಕೇಳಿದ್ರೆ ಎಣ್ಣೆ ಕೊಡ್ತಾರೆ, ಟಾನಿಕ್ಗಳನ್ನು ಕೊಡ್ತಾರೆ. ಆ ಟಾನಿಕ್ ತಗೊಂಡೋಗಿ ಕಾಪ್ ಸೆಟ್ ಮಾಡ್ತೀವಿ. ಕಾಪ್ ಸೆಟ್ ಮಾಡಿದ್ಮೇಲೆ ಮತ್ತೆ ಕಾಯಿ ಕೊರಕ ಹುಳು ಬೀಳಬಾರ್ದು ಅಂತೇಳಿ ಅದಕ್ಕೆ ಮತ್ತೆ ಎಣ್ಣೆ ಹೊಡಿತೀವಿ. ಔಷಧಿ ತಗೊಂಬಂದು ಕೆಳ ಗೊಬ್ಬರ ನೀರು ಸರಿಯಾದ ಪ್ರಮಾಣದಲ್ಲಿ ಭೂಮಿಯನ್ನು ಫಲವತ್ ಮಾಡ್ಕೊಂತ ಹೋಗ್ಬಿಟ್ರೆ ಸಾಕು, ಅದು ಬಹಳ ಅತ್ಯುತ್ತಮವಾಗಿ ಬೆಳೀತದೆ. ಇಂಥವೇನು ಮೋಡ ಮುಸುಕಿನ ವಾತಾವರಣ ಏನಾದರೂ ಇತ್ತಂದ್ರೆ ಹತ್ತಿಗೆ ರೋಗ ಬರ್ತದೆ, ಹತ್ತಿ ಕಾಯಿ ಕೊರಕ ಹುಳ ಬೀಳ್ತದೆ. ಆಮೇಲೆ ಆ ಹುಳ ಬಿದ್ದಿರ್ತಕ್ಕಂಥ ಕಾಯಿ ಏನಿದೆ ತಳ ಉದುರಿ ಬೀಳ್ತದೆ. ಅದನ್ನೆಲ್ಲ ನಾವು ಅವಾಗವಾಗ ನೋಡ್ತಾ ಅದಕ್ಕೆ ಸಿಂಪಡಣೆ ಮಾಡ್ತಾ ಹೋಗ್ತೀವಿ. ಒಂದು ಗಿಡಕ್ಕೆ ಎಷ್ಟು ಕಾಯಿ ಕಟ್ಟುತ್ತೆ ಸಾಮಾನ್ಯವಾಗಿ? ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದು 30-40 ಕಾಯಿ ಕೊಡುತ್ತದೆ. ಅದಕ್ಕೂ ಚೆನ್ನಾಗಿ ಬೆಳೆಸಿದೀವಿ ಅಂದ್ರೆ 60-70 ಕಾಯಿ ಕೊಡ್ತದೆ. ನಾವು ಅದ್ರ ಅನುಭವನೇ ಇದೆ ನಮಗೆ. ನಾವು ಮೂಲದಲ್ಲಿ ಬೆಳೆದಾಗ ಒಂದು 30-40 ಕಾಯಿ ಕೊಡ್ತಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಅದಕ್ಕೆ ಗೊಬ್ಬರ ಅದೇ ಇದನ್ನು ಪೋಷಣೆ ಮಾಡ್ತಾ ಹೋದಾಗೆಲ್ಲ 60-70 ಕಾಯಿ ಕೂತದ್ದನ್ನು ನಾವು ನೋಡಿದ್ವಿ. ಒಂದೊಂದು ಸಾರಿ ಒಂದೊಂದು ಎಕರೆಗೆ 14-15 ಕ್ವಿಂಟಲ್ ವರೆಗೆ ನಾವು ಅದರ ಹತ್ತಿಯನ್ನು ತೆಗೆದಿವಿ ತಗೊಂಡಿದ್ದೀರಿ. ಒಂದೊಂದ್ಸಾರಿ ಅದಕ್ಕೂ ಕಡಿಮೆ ಆಗಿದೆ. ನಾವು ಪೋಷಣೆ ಹೆಂಗೆ ಮಾಡ್ತೀವೋ ಹಂಗೆ ಬೆಳೆ ಬರ್ತದೆ. ಅಂದರೆ ಸಾಧಾರಣವಾಗಿ ಒಂದು ಉತ್ತಮ ಬೆಳೆ ಬಂತು ಅಂದರೆ ಹತ್ತಿ ಚೆನ್ನಾಗಿ ನೀವು ಪೋಷಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬಂದರೆ ಎಷ್ಟು ಇಳುವರಿ ಹೆಚ್ಚು ಬರ್ತದೆ? ಅಧಿಕ ಅಂದರೆ ಎಷ್ಟು ಬರ್ತದೆ? ಅಧಿಕ ಅಂದರೆ ಒಂದು 4-5 ಕ್ವಿಂಟಲ್ ಎಕ್ಸ್ಟ್ರಾ ಬರ್ಬೋದು. ಅಂದರೆ ಒಟ್ಟು ಎಷ್ಟು ಬರ್ತದೆ ಎಕರೆಗೆ? ಎಕರೆಗೆ ಒಂದು 15 ಕ್ವಿಂಟಲ್ ಬರ್ತದೆ. 15 ಕ್ವಿಂಟಲ್ ಬರ್ತದೆ. 15 ಕ್ವಿಂಟಲ್ ತುಂಬ ಕಡಿಮೆ ಆಯಿತು ಅಂದರೆ ಎಷ್ಟು ಕಡಿಮೆ ಅಂದರೆ ಒಂದು 6-8 ಕ್ವಿಂಟಲ್ ಅಷ್ಟು ವ್ಯತ್ಯಾಸ ಆಗ್ತದೆ. ಇಳುವರಿ ಕಡಿಮೆ ಆಯಿತು ಅಂದ್ರೆ ಏನೋ ಕಾರಣ ಇದೆ, ಆರೈಕೆಯಲ್ಲಿ ಸಮಸ್ಯೆ ಇರಬಹುದು ಅಥವಾ ವಾತಾವರಣದ ಏನಾದರೂ ಎಫೆಕ್ಟ್ ಇರಬಹುದು. ಈಗ ಮೊನ್ನೆ ಎಲ್ಲ ಮೇಲಿನ ಮೇಲೆ ಮಳೆ ಹೊಡಿತಾ ಇದ್ದೆ, ಮಳೆ ಹೊಡೆತಕ್ಕೆ ಎಲ್ಲವೂ ನೆಲಕ್ಕೆ ಹಚ್ಕೊಂಡು ಕೂತ್ಕೊಂಡಿದ್ದಾವೆ. ಕೆಲವು ಕಾಯಿ ಬಿಟ್ಟಿದ್ದವು, ಕಾಯಿ ಬಿಟ್ಟರೂ ಅಲ್ಲೇ ಕೊಳ್ತಬಹುದು. ಅಂದ್ರೆ ಹತ್ತಿಗೆ ಮಳೆ ನಿರಂತರವಾಗಿರಬಾರ್ದು. ನಿರಂತರವಾಗಿ ಮಳೆ ಆದ್ರೆ ಅದು ಹತ್ತಿ ಹಗಲಾಗ್ಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟಾಗ್ತದೆ. ಅದು ಕಾಯಿ ಹೊಡೆಯೋದಿಲ್ಲ. ಓಹೋ, ಅಲ್ಲಿ ಅಲ್ಲೇ ಕರ್ಲಗಾಯಿ ಬಿದ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತದೆ. ಅಂದ್ರೆ 2 ತಿಂಗಳ ನಂತರದಲ್ಲಿ ಕಟಾವ್ ಬರ್ತದ ಅಥವಾ 3 ತಿಂಗಳು ಪೂರ್ಣ ಬಿಡ್ಬೇಕು? 2-2.5 ತಿಂಗಳ ಆದ್ಮೇಲೆ ಕೆಳಗೆ ಬಡ್ಡೆಯಲ್ಲಿ ಇರ್ತಕ್ಕಂಥ ಕಾಯಿ ಏನ್ ಮಾಡ್ತದ ಅಂತಂದ್ರೆ ಒಡ್ಕೊಂಡು ಬರ್ತದೆ. ಫಸ್ಟ್ ಅದನ್ನ ಬಿಡಿಸ್ತಾ ಹೋಗ್ತೀವಿ ನಾವು. ಹತ್ತಿ ಬಿಡಿಸೋದೊಂದು ಕ್ರಮ. ಅದನ್ನ ಬಿಡಿಸ್ಬೇಕು. ಅದನ್ನ ಇಲ್ಲ ಅಂದ್ರೆ ಬಡ್ಡೆಯಲ್ಲಿ ಬಂದಿರತಕ್ಕಂಥದ್ ಮೊದ್ಲು ಬಿಡಿಸ್ಲೇಬೇಕು. ಇಲ್ಲ ಅಂದ್ರೆ ಏನಾಗ್ತದ, ಅದ್ ಮೇಲಿಂದ ಹೊಲಸು ಅದ ಇದು ಬಿದ್ದು ಕೆಟ್ಟಾಗ್ಬಿಡ್ತದೆ. ಅದನ್ನ ತಕ್ಕಂಡಾದ್ಮೇಲೆ ಮೇಲೆ ಇರ್ತಕ್ಕಂಥ ಕಾಯಿಗಳು ಇನ್ನೂ ಬಲಿಷ್ಠವಾಗಿ ಇರ್ತವು, ಅವು ಚೆನ್ನಾಗಿ ತಮ್ಮ ಕ್ರಿಯೆಯನ್ನು ನಿರ್ವಹಿಸ್ತವು. ಇಲ್ಲದಿದ್ರೆ ಅವು ಕುತ್ಕೊಂಡ್ಬಿಡ್ತವೆ, ಕರಲ್ಗಾಯಿ ಬಿದ್ದು ಬಿಡ್ತಾವೆ ಅಂತ. ಈ ಕೆಲವು ಬೆಳೆಗಳಲ್ಲಿ ತೋಟಗಾರಿಕೆ ಬೆಳೆಗಳಾಗಿ ಯಾವುದೇ ಆಗಿರ್ಬೋದು ಕುಡಿಯನ್ನು ಚೂಡ್ತಾರೆ ಇನ್ನೂ ಚೆನ್ನಾಗಿ ಬಲಿಷ್ಠವಾಗಿ ಬೇರೆ ಬೇರೆ ಟೊಂಗೆಗಳು ಟಿಸಿ ನೋಡಿಲಿ ಅಂತೇಳಿ. ಈ ಹತ್ತಿಯಲ್ಲಿ ಆ ಥರದ್ದು ಏನಾದ್ರು ಮಾಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಹಂಗೆ ಮಾಡಲಿಕ್ಕೆ ಹೋದ್ನಂದ್ರೆ ಇದು ಮತ್ತೆ ಸಮಸ್ಯೆ ಇದಾಗ್ತದೆ. ಅಂದ್ರೆ ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ, ಇದರಲ್ಲಿ ಹತ್ತಿ ಬೆಳೆಯನ್ನು ಬಹಳ ಪಕ್ಕಕ್ಕೆ ನೆಟ್ಟಿದ್ರೆ, ಅಂದ್ರೆ ಸಾಲುಗಳನ್ನು ಚಿಕ್ಕದಾಗಿ ಹೊಡೆದಿದ್ರೆ 2 ಸಾಲುಗಳನ್ನು 1 ಸಾಲಿಗೆ ಕೂಡಿಸ್ತಾರೆ, ದಬ್ ನಿಲ್ಲಿಸ್ತಾರೆ. ಹಂಗೆ ದಬ್ ನಿಲ್ಲಿಸೋದ್ರಿಂದ ಏನಾಗ್ತದೆ ಅಂದ್ರೆ ಗಾಳಿ ಆಡ್ತದೆ, ಒಳಗಿರ್ತಕ್ಕಂಥ ಕಾಯಿಗಳು ಅತಿ ಬೇಗನೆ ಒಡ್ಕೊಳ್ತಾವೆ ಅಂತ. ಅದನ್ನು ಬಿಟ್ಟರೆ ಹತ್ತಿಯಲ್ಲಿ ಏನು ಕಟಾವು ಮಾಡೋದಲ್ಲ, ಕಟಾವು ಮಾಡಿದಂದ್ರೆ ಬೆಳೆ ಕುಂಠಿತ ಆಗ್ತದೆ, ಮೇಲೆ ಬೆಳೆಯೋದಿಲ್ಲ, ಹತ್ತಿರ ಬೆಳೆಯೋದಿಲ್ಲ. ಈಗ ಹತ್ತಿ ಬಿಡಿಸೋದಕ್ಕೆ ನಿಮ್ಮಲ್ಲಿ ನಿಮ್ಮ ಕುಟುಂಬದ ಸದಸ್ಯರೇ ಸಾಕಾಗ್ತಾರೆ, ನಿಮ್ಗೆ ಒಂದು ಎಕರೆ ಭೂಮಿ ನೀವು ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ಅಥವಾ ಮತ್ತೆ ಆಳುಗಳ ಅಗತ್ಯ ಆಗ್ತದೆ? ಇಲ್ಲ, ಒಂದು ಎಕರೆಗೆ ಅವಶ್ಯಕವಾಗಿ ಒಂದು 5-6 ಮಂದಿ ಆಳುಗಳನ್ನು ಜೋಡಿಸ್ಲೇಬೇಕು. ನಾವು ನಮ್ಮ ಜೊತೆ ಜೊತೆನೆ ಪ್ರತಿದಿನ ಬೇಕಾಗ್ತದೆ. ಹಾಂ, ಪ್ರತಿದಿನ ಬೇಕಾಗ್ತದೆ. ಅದು ಒಂದು 4 ದಿನದಿಂದ 5 ದಿನ ಒಂದು ಎಕರೆ ಬಿಡಿಸ್ಲಿಕ್ಕೆ ಬೇಕಾಗಬೇಕು ಆಳುಗಳು. ಬರೀ ನಾನೊಬ್ಬನೇ ಬಿಡಿಸ್ತೀನಿ ಅಂದ್ರೆ 1 ತಿಂಗಳಗಟ್ಟಲೆ ಬಿಡಿಸ್ಬೇಕಾಗ್ತದೆ. ಈಗ ಕೆಳಭಾಗದ ಹತ್ತಿಯನ್ನು ಬಿಡಿಸಿದ ನಂತರದಲ್ಲಿ ಎಷ್ಟು ದಿನದಲ್ಲಿ ಮತ್ತೆ ಮೇಲ್ಭಾಗದಲ್ಲಿ ಹತ್ತಿ ಬಿಡಿಸೋಕೆ? 3-4 ದಿನ. 4 ದಿನದಲ್ಲಿ 4 ದಿನದಲ್ಲಿ ಅದು ಮೇಲೆ ದೊಡ್ಡುತ್ತದೆ. ಮೇಲೆ ದೊಡ್ಡದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಬಹುದು. ಇಂಥ ಮಳೆ ಅಂತವೇನಾದ್ರು ಬಂದಾಗ ನಾವು ಅದನ್ನು ಬಿಡಿಸದೆ ಹಾಗೆ ಬಿಡಬಹುದು. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೂಲದಾಗಿಂದ ಬಿಡಿಸಕ್ಕೆ ಹೋಗೋದಿಲ್ಲ, ಅವ್ರು ಸೀದಾ ಕೊನೆಗೆ ಹೋಗಿ ಒಮ್ಮೆಟಿಗೆ ಬಿಡಿಸ್ಕೊಂಡ್ ಬರ್ತಾರೆ. ಎಲ್ಲದನ್ನು ಪೂರ್ತಿ ಏಕಾಗಿ ಬಿಡಿಸ್ಬಿಡ್ತಾರೆ. ಯಾವ್ದು ಸೂಕ್ತ ಅದು? ಹಂಗೆ ಬಿಡಿಸೋದು, ಹಂಗೆ ಬಿಡಿಸೋದಕ್ಕಿಂತ ಬಡ್ಡೆಯಲ್ಲಿರ್ತಕ್ಕಂಥದ್ದನ್ನು ಮೊದಲು ತೆಗಿಬೇಕು. ಬಂದಿರತಕ್ಕಂಥ ಫಸಲ ಏನಿದೆಯಲ್ಲ ಅದನ್ನ ತಕ್ಕಂಡ್ರೆ ಮಾತ್ರ ಅನುಕೂಲ, ಅದು ಕೆಡೋದಿಲ್ಲ. ಇನ್ನೊಂದು ಮುಖ್ಯ ಉದ್ದೇಶ ಏನಂದ್ರೆ ಅದು ಕೆಡಬಾರ್ದು, ಒಳ್ಳೆ ರೇಟಿಗೆ ಅದು ಮಾರಾಟ ಆಗ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬ ರೈತನ ಏನ್ ಮಾಡ್ಬೇಕಂದ್ರೆ ಮೊದಲು ಕೆಳಗೆ ಬಂದಿರತಕ್ಕಂಥದ್ದನ್ನ ಬಿಡಿಸ್ಕೋಬೇಕು. ಆಮೇಲೆ ಮೇಲೆ ಬರ್ತಾ ಬರ್ತಾ ಅದಕ್ಕೆ ರಕ್ಷಣೆ ಸಿಗ್ತದೆ. ಕೆಳಗಿದ್ದು ಬಿಟ್ಟು ಮೇಲೆ ಬಿಡಿಸಕ್ಕೆ ಹೋದ್ರೆ ಕಷ್ಟ ಆಗ್ತದೆ. ಹತ್ತಿ ಬಿಡಿಸೋಕ್ಕೆ ನಿಮಗೆ ಇಲ್ಲಿ ಕೂಲಿ ಆಳುಗಳೆಲ್ಲ ಸುಲಭದಲ್ಲಿ ಸಿಗ್ತಾರಾ ಅಥವಾ ಹೇಗೆ? ಈ ಅವತ್ತಿಗೂ ಇವತ್ತಿಗೂ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ ಅಂತಂದ್ರೆ ಈಗಿನ ವ್ಯವಸ್ಥೆನ ಹಂಗಿದೆ ಅಲ್ಲ. ಆವಾಗೆಲ್ಲ 30-40 ರೂಪಾಯಿಕ್ಕೆ ಕೆಲಸ ಮಾಡೋರು, ಈಗ ಹಂಗಿಲ್ಲ. ಒಂದು ದಿನ ಕೂಲಿ ಕೊಡ್ಬೇಕಂದ್ರೆ 200-250 ರೂಪಾಯಿ ಕೂಲಿ ಕೊಡ್ಬೇಕು. ಹಂಗಾಗಿ ಬಹಳ ಕಷ್ಟದಾಯಕವಾಗಿ ಮಾಡ್ತಾರೆ. ಈ ಒಂದು ಎಕರೆ ಹತ್ತಿ ಬೆಳಿಬೇಕು ಅನ್ನೋದಾದ್ರೆ ಎಷ್ಟು ಖರ್ಚು ಬರುತ್ತೆ? ಎಲ್ಲ ಖರ್ಚು, ಬೀಜದಿಂದ ಹಿಡಿದು ಅದು ಉಪಚಾರ ಆರೈಕೆ ಮತ್ತು ಕೂಲಿಗಳಿಗೆ ಹಣ ಇದು ಮಾಡೋದು, ಕಳೆ ನಿಯಂತ್ರಣ ಇತ್ಯಾದಿ ಎಲ್ಲದೂ ಸೇರಿ ಎಷ್ಟು ಖರ್ಚು ಬರ್ತದೆ? ಒಂದು 20-25 ಸಾವಿರ ಬರ್ತದೆ ಒಂದು ಎಕರೆಗೆ. ಒಂದು ಎಕರೆಗೆ ಎಲ್ಲದು ಅಂತಂದ್ರೆ ಬಿಡಿಸೋದು ಬಂದಿಲ್ಲ, ನಾನು ಸ್ವತಃ ಮಾಡ್ಕೊಳ್ತೀನಿ ಕೆಲವೊಂದು ಸಂದರ್ಭಗಳಲ್ಲಿ ನಾನೇ ಅದನ್ನು ನಿರ್ವಹಿಸಿಕೊಳ್ತೀನಿ ಅನ್ನೋದಾದ್ರೆ ಕಡಿಮೆ ಖರ್ಚಾಗ್ತದೆ. ಎಲ್ಲ ಆಳು ಮತ್ತು ಎಲ್ಲ ಹೊರಗಿನಿಂದ ನಾನು ಇದು ಮಾಡ್ಕೋಬೇಕು ಅನ್ನೋದಾದ್ರೆ ಒಂದು 20-25 ಸಾವಿರ ಖರ್ಚಬಹುದು. ಕುಟುಂಬದಲ್ಲಿ ಹೆಚ್ಚು ಸದಸ್ಯರಿದ್ರೆ ಈ ಕೂಲಿ ಆಳಿನ ತಪ್ಪಿಸ್ಬೋದು. ಒಬ್ಬರು ಇಬ್ಬರು ಇದ್ರೆ ಏನ್ ಮಾಡಕ್ಕಾಗ್ತದೆ? ಮತ್ತೆ ಅವಾಗ 4 ಮಂದಿನ ಆಳುಗಳನ್ನು ಕರ್ಕೊಂಡು ಬರಲೇಬೇಕು, ಇಲ್ದಿದ್ರೆ ಸಾಧ್ಯ ಇಲ್ಲ. ಈಗ ಹತ್ತಿಗೆ ಮಾರುಕಟ್ಟೆ ಎಲ್ಲಿ ನಿಮಗೆ? ಬಳ್ಳಾರಿ ಇದೆ. ಅದಲ್ಲದೆ ಇದ್ರೆ ಮೂಲದಲ್ಲಿ ನಮ್ಮೂರುಗಳಿಗೆ ಬಂದು ತೆಗೆದುಕೊಂಡು ಹೋಗ್ತಿದ್ರು. ಹೌದಾ? ಹತ್ತಿಗಳನ್ನು ಬಂದು ತೆಗೆದುಕೊಂಡು ಹೋಗ, ನಾವು ಹತ್ತಿ ಅಂಡಿ ಅಂತ ಹೇಳಿ ತುಳಿತಿದ್ವಿ. ಆ ತುಳಿದಿರ್ತಕ್ಕಂಥದ್ದನ್ನು ಬಂದು ಅಲ್ಲೇ ಅವ್ರ ರೇಟ್ ಮಾಡಿ ಅವ್ರಿಗೆ ಇಷ್ಟ ಬಂದಾಗಿ ತೆಗೆದುಕೊಂಡು ಹೋಗ್ತಿದ್ರು. ಈಗ ಹತ್ತಿಯನ್ನ ಬೀಜದ ಸಮೇತ ಮಾರ್ತಿರೋ ಅಥವಾ ಬೀಜ ತೆಗೆದು ಮಾರ್ತಿರೋ? ಬೀಜ ಸಮೇತ ಮಾರ್ತಿರೋ. ಕೆಲವರು ಬೀಜ ತೆಗೆದು ಮಾರುವಂತ ಕ್ರಮ ಇದೆ ಅಲ್ಲ ಅಂದ್ರೆ ಆ ತರದ ಸಲಕರಣೆಗಳು ಇಲ್ಲಿಲ್ಲ ನಿಮ್ಮಲ್ಲಿ? ಇಲ್ಲ, ಅದು ಕೆಲವೊಂದ್ ಕಡೆ ಇದೆ. ಅಲ್ಲಿ ಬೀಜ ಒಂದ್ ಕಡೆ ಮಾಡಿ ಹತ್ತಿ ಒಂದ್ ಕಡೆ ಮಾಡಿ ಮಾರಾಟ ಮಾಡ್ತಾರೆ. ನಮ್ಗೆ ಆ ಸಲಕರಣೆಗಳು ಇಲ್ಲ, ಆ ತರದ ವ್ಯವಸ್ಥೆಗಳು ಹತ್ತಿರದಲ್ಲಿ ಎಲ್ಲಿ ಇಲ್ಲ. ಮತ್ತೆ ಹೋದ್ರೆ ಬಳ್ಳಾರಿ ಅಂತ ಪ್ರದೇಶಗಳಿಗೆ ಹೋಗುದು. ಬೀಜದ ಜೊತೆಗೇನೆ ಹತ್ತಿ ಮಾರಾಟ ಮಾಡಿದ್ರೆ ಏನ್ ಬೆಲೆಗೆ ಹೋಗ್ತದೆ? 4,500-5,000 ಕ್ವಿಂಟಲ್ಗೆ. ಕ್ವಿಂಟಲ್ ಬೀಜ ತೆಗೆದಂತ ಹತ್ತಿ ಬೆಲೆ ಏನಾದ್ರು ಗೊತ್ತಿದೆ? ಇಲ್ಲ ಇಲ್ಲ, ನಾವು ಇಲ್ಲಿವರೆಗೆ ಆ ಥರದ್ದು ಯಾವತ್ತು ಮಾಡಿಲ್ಲ. ಈಗ ಬಳ್ಳಾರಿ ಇದೆ ಮತ್ತೆ ಇಲ್ಲಿಗೆ ಮೊದಲು ಬರ್ತಾ ಇದ್ರೆ ಈಗ ಬರ್ತಾ ಇಲ್ವಾ ಖರೀದಿಗೆ? ಹತ್ತಿ ಖರೀದಿಗೆ ಬಹಳ ಕಡಿಮೆ ಆಗಿದಾರೆ. ಅವಾಗ ಏನಷ್ಟು ಇಲ್ಲ, ಅವಾಗ ಮಾರ್ಕೆಟಿನ ವ್ಯವಸ್ಥೆ ಬಗ್ಗೆ ಯಾರಿಗೂ ತಿಳುವಳಿಕೆ ಇರಲಿಲ್ಲ. ಅವರೇ ಬಂದು ಅವ್ರು ಹೇಳಿದ ರೇಟಿಗೆ ನಾವು ಕೊಟ್ಟು ಕಳಿಸ್ಬಿಡ್ತಿದ್ವಿ. ಈಗ ನೀವು ಎಲ್ಲಿ ಮಾರಾಟ ಮಾಡ್ತೀರಿ ಹತ್ತಿ ಅಂತ? ಬಳ್ಳಾರಿಗೆ ಹೋಯ್ತಿದ್ವಿ ನಾವು. ಬಳ್ಳಾರಿ ಇಲ್ಲದಿದ್ರೆ ಕೊಟ್ಟೂರು, ಕೊಟ್ಟೂರಲ್ಲಿದೆ ಹತ್ತಿ ಮಾರ್ಕೆಟ್, ಅಲ್ಲಿಗೆ ಹೋಯ್ತೀವಿ, ಇಲ್ಲಾಂದ್ರೆ ಗದಗ ಹೋಯ್ತೀವಿ. ಮಾರ್ಕೆಟಿಂದ ಮಾರ್ಕೆಟ್ಗೆ ಬೆಲೆ ವ್ಯತ್ಯಾಸ ಇರ್ತದ? ಮಾರ್ಕೆಟ್ಲಿಂದ ಮಾರ್ಕೆಟ್ಗೆ ಅಂದ್ರೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋರು ಏನದಾರ ಅವ್ರ ಮೇಲೆ ಅವಲಂಬನೆ ಆಗಿರ್ತದೆ. ಇಲ್ಲಿ ಬಳ್ಳಾರಿಗೆ ಹೋದ್ರೆ 10 ಮಂದಿ ಇರಲ್ಲಿ 20 ಮಂದಿ ಇರ್ತಾರೆ ತಗೊಳ್ಳೋರು, ಅದ ಕೊಟ್ಟೂರಿಗೆ ಹೋದ್ರೆ 10 ಮಂದಿ ಇರ್ತಾರೆ. ಹಂಗಾಗಿ ನಮ್ಮ ಬೆಳೆಗೆ ಬೆಲೆ ಕಡಿಮೆ ಆಗ್ತದೆ. ಅವರಲ್ಲಿ ಕಾಂಪಿಟೇಷನ್ ಇದ್ದಾಗ ನಮಗೆ ಬೆಲೆ ಚೆನ್ನಾಗಿ ಸಿಗ್ತದೆ. ಸರ್ಕಾರದ ಬೆಲೆಗಿಂತ ಹೆಚ್ಚಿಗೆ ಅವ್ರೇನು ತಗೊಳೋದಿಲ್ಲ, ಅದೇ ರೇಟಿಗೆ ತೆಗೆದುಕೊಳ್ತಾರೆ. ಆದರೆ ಅದರಲ್ಲಿ ಕಾಂಪಿಟೇಷನ್ ಇದ್ದಾಗ ನಮ್ಮ ಬೆಲೆ ಕರೆಕ್ಟಾಗಿ ಸಿಗ್ತದೆ. ಅಂದರೆ ಸರ್ಕಾರದ ಬೆಲೆ ಆ ಸಂದರ್ಭದಲ್ಲಿ ಆ ಮಾರ್ಕೆಟಲ್ಲಿ ಏನಿರುತ್ತೆ ಅದು ಅಷ್ಟು ತಗೋತಾರೆ. ಅದ್ರ ಗುಣಮಟ್ಟ ನೋಡಿ ಏರುಪೇರು. ಅದೇನು ಅಂದ್ರೆ ನಮ್ಮ ಬೆಳೆ ಏನಿರ್ತದೆ ಅಲ್ಲ, ನಮ್ಮ ಫಸಲನ್ನು ನೋಡಿ ಅದರಲ್ಲಿ ಏನಾದರೂ ವೈಪರೀತ್ಯಗಳು ಅವ್ರಿಗೆ ಕಂಡು ಬಂದರೆ ಅದನ್ನು ನೋಡಿ ವ್ಯತ್ಯಾಸ ಮಾಡ್ತಾರೆ ಬೆಲೆಯಲ್ಲಿ. ಕೆಲವು ಹತ್ತಿಗಳು ಏನಾಗ್ಬಿಡ್ತಾವೆ ನೀರಲ್ಲಿ ತೊಯ್ದಿರ್ತದೆ ಅದನ್ನು, ಮತ್ತು ಕೆಲವೊಂದು ಹಂಗೆ ತಿಕ್ಕ ಹಿಡ್ದಿರ್ತಕ್ಕಂಥ ಹತ್ತಿ ಇರ್ತದೆ, ಹಳೆಯ ಹತ್ತಿ ಇರ್ತದೆ, ಅಂಥವೆಲ್ಲ ನೋಡಿ ಅವರು ಅದನ್ನು ಬೇರ್ಪಡಿಸಿ ಇದಕ್ಕಿಂತ ರೇಟು ಇದಕ್ಕಿಂತ ರೇಟು ಅಂತೇಳಿ ಚೇಂಜ್ ಮಾಡಿ. ನೀವು 1 ಎಕರೆ ಹತ್ತಿ ಬೆಳೀತಾ ಬಂದಿದ್ರಿ, ನಿಮಗೆ ಸುಮಾರು 30-40 ಸಾವಿರ ರೂಪಾಯಿ ಖರ್ಚು ಬರ್ತದೆ ಹತ್ತಿ ಬೆಳೀಲಿಕ್ಕೆ. ಆದಾಯ ಎಷ್ಟು ಆಗ್ತದೆ ಖರ್ಚೆಲ್ಲ ತೆಗೆದು? ಈ ಖರ್ಚು ತೆಗೆದು ಆ ಒಟ್ಟು ಬೆಳೆಯ ಲಾಭಾಂಶ ನಾವು ಹೇಳೋದಾದ್ರೆ 60-70,000 ಬರ್ತದೆ ಒಂದು ಎಕರೆಗೆ. ಅದ್ರಾಗ ಒಂದು 30,000 ಖರ್ಚಾಗ್ತದೆ. ಅದಕ್ಕೂ ಕಡಿಮೆ ಅಂದ್ರೆ 30,000 ಅಂತ ಉಳಿತದೆ. ಒಂದು 3 ತಿಂಗಳಲ್ಲಿ ಒಂದು ಎಲ್ಲ ಖರ್ಚು ವೆಚ್ಚ ತೆಗೆದು ಒಂದು 30,000 ರೂಪಾಯಿ 30,000 ಉಳಿತು ತೆಗಿತೀರಿ. ರಂಗನಾಥ್ ಅವರೇ, ಈಗ ನೀವು ಇದರ ಜೊತೆಗೆ ನೀವು ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ರಿ, ಈ ಸಮಯ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ತೀರಿ ಬೇರೆ ನಿಮ್ಮ ನಿಮ್ಮ ಕೆಲಸಗಳ ಜೊತೆಗೆ, ಕೃಷಿ ಕೆಲಸದ ಜೊತೆಗೆ? ಅಂದರೆ ನಾನು ವಾರದಲ್ಲಿ 3 ದಿನ ನಂದು ವೃತ್ತಿ ಇರೋದು, ಇನ್ನೂ 3 ದಿನ 4 ದಿನ ಅವಕಾಶ ಉಳಿತದೆ ನನಗೆ, ಆ ಅವಕಾಶಗಳನ್ನು ಬಳಸ್ಕೊಳ್ತೀನಿ. ಮತ್ತು ಅದಲ್ದೇ ಇಲ್ಲಿಂದ ಮಧ್ಯಾಹ್ನ 3:30-4 ಗಂಟೆ ಅಥವಾ 5 ಗಂಟೆಗೆ ನಾನು ಮನೆಗೆ ಹೋದರೆ ಮತ್ತೆ ಪುನಃ ನಾನು ಹೊಲದಲ್ಲೂ ಕೆಲಸ ಮಾಡ್ತೀನಿ. ಆಯಾ ಸಂದರ್ಭಗಳ ತಕ್ಕ ಹಾಗೆ ನಾನು ಇಲ್ಲಿರೋ ಬದಲು ಎಲ್ಲೆಲ್ಲೋ ತಿರುಗಾಡಿ ನನ್ನ ಟೈಮ್ ವೇಸ್ಟ್ ಮಾಡೋದೇನೈತೆ, ನನ್ನ ಹೊಲದಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ರೆ ನನ್ನ ಹೊಲ ಚೆನ್ನಾಗಿರ್ತದಲ್ಲ ಅಂತೇಳಿ ನಾನು ಹೊಲದಲ್ಲೋಗಿ ಕೆಲಸ ಮಾಡ್ತೀನಿ. ಈಗ ನಿಮ್ಗೆ ಏನು ಅನಿಸುತ್ತೆ ರಂಗನಾಥ್, ಈಗ ಕೃಷಿ ಒಂದು ಜೀವನೋಪಾಯಕ್ಕೆ ಉತ್ತಮ ಮಾರ್ಗ, ನಾವು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಒಂದು ಆರ್ಥಿಕವಾಗಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಾ? ಹೆಚ್ಚಿನದಾಗಿ ಹೇಳ್ಬೇಕನ್ನೋದಾದ್ರೆ ಕೃಷಿನೇ ಮೇನ್ ಅಂದ್ರೆ ಮೂಲ ಅಂತ. ಈಗ ಮೊದಲಾಗಿ ಹೇಳ್ತಿದ್ರು ನೋಡ್ರಿ, ಅಪ್ಪ ಹಾಕಿದ ಆಲ್ಮರ ಯಾವತ್ತೂ ತಪ್ಪಿದ್ದಲ್ಲ ಅಂತ, ಅದಕ್ಕೆ ನಾವು ಇವತ್ತು ಬೀಳಲೇಬೇಕು ಅಂತ. ಎಂತ ನಾವು ಉದ್ಯೋಗಸ್ಥ ಇದೀನಿ ಅಂದ್ರೂ 60 ವರ್ಷ ಆದ್ಮೇಲೆ ನನ್ನ ರಿಟೈರ್ಡ್ ಮಾಡ್ತದೆ ಸರ್ಕಾರ, ಆದ್ರೆ ಕೃಷಿ ಮಾತ್ರ ನನ್ನನ್ನು ರಿಟೈರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಚೈತನ್ಯ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನನ್ನ ಬದುಕನ್ನು ಕಟ್ಕೊಳ್ಳೋಕಂದ್ರೆ ಅದೇ ದಾರಿ, ಅದನ್ನು ಬಿಟ್ಟರೆ ಮತ್ತೇನಿದೆ? ಈಗ ರಂಗನಾಥ್, ನೀವು ಒಂದು ಕಡೆಗೆ ಹೊಳೆ ಸಾಲಿನಲ್ಲೂ ಸಹಿತ ಕೃಷಿ ಮಾಡ್ತೀರಿ, ಮತ್ತು ಈ ಕಡೆ ನೀರಾವರಿ ನೀವೇ ಬೋರ್ ಹಾಕಿಸಿ ಬೇರೆ ಕಡೆ ಕೃಷಿ ಮಾಡ್ತೀರಿ, ಇಲ್ಲಿ ವೆಚ್ಚಗಳು ಜಾಸ್ತಿ ಇದೆ ಅಂತ ನೀವೇ ಹೇಳಿದ್ರಿ, ಹೊಳೆ ಸಾಲಿನ ಭೂಮಿಯಲ್ಲಿ ವೆಚ್ಚ ಕಡಿಮೆ ಅಂತ, ಅದು ಒಂದು ರೀತಿಯ ಸಹಜ ಕೃಷಿ. ಈ ಥರದ್ದಕ್ಕೆ ಸಹಜ ಕೃಷಿಗೆ ಯಾಕೆ ನಾವು ಮುಂದಾಗ್ತಾ ಇಲ್ಲ? ನಮ್ಮ ನಮ್ಮ ಭೂಮಿ ಒಳಗಡೆಗೆ ಖರ್ಚು ಇಲ್ಲದೇ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇಲ್ವಾ? ಅಂದರೆ ಈ ಭೂಮಿಯೊಳಗೆ ಮಾಡ್ಬೇಕಂದ್ರೆ ಫಲವತ್ತಾದ ಮಣ್ಣಿಲ್ಲ, ಅದನ್ನು ನಾವು ತಂದು ಶೇಖರಣೆ ಮಾಡ್ಬೇಕಂದ್ರೆ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ಕುಸಿದಿರೋದ್ರಿಂದ ಅದನ್ನು ನಾವು ಅಷ್ಟು ಶೇಖರಣೆ ಮಾಡಿ ಅದಕ್ಕೆ ನಾವು ತೇವಾಂಶ ಉಳಿಸಿ ತುಂಗಭದ್ರ ನದಿ ಏನು ಮಾಡ್ತದಂದ್ರೆ ಎಲ್ಲಿಯೋ ಇರ್ತಕ್ಕಂಥ ಎಲ್ಲ ಕಸ ಕಡ್ಡಿಗಳನ್ನು ತಗೊಂಡ್ಬಂದು ಹಾಕ್ತದಲ್ಲಿ, ಹಾಕಿ ನಮಗೆ ಅದನ್ನು ಫಲವತ್ ಮಾಡಿಕೊಡ್ತದ. ಅಂದರೆ ನಮ್ಮಲ್ಲಿ ಬೆಳಿಬೇಕಾಗಿದ್ದೇನು ಅಂತಂದ್ರೆ ಆ ಜ್ಞಾನ ಬರ್ಬೇಕು ನಮಗೆ. ಒಂದು ಒಳೆನ ಆ ಕೆಲಸ ಮಾಡ್ತದ ಮೇಲೆ ನಾನು ತಿಳುವಳಿಕಸ್ಥನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಭೂಮಿಗೆ ಬೇಕಾಗಿರ್ತಕ್ಕಂಥ ಫಲವತ್ತತೆಯನ್ನು ಮತ್ತು ತೇವಾಂಶವನ್ನು ಹೆಂಗೆ ನಾನು ಸಂಗ್ರಹಣೆ ಮಾಡಬೇಕು ಅನ್ನೋದನ್ನು ನಾನು ತಿಳ್ಕೊಬೇಕು. ಹಂಗಾದಾಗ ಮಾತ್ರ ಅದಕ್ಕೆ ಆ ಥರದ ಖರ್ಚಿಲ್ದಂಗೆ ಬೆಳೆ ಬೆಳಿಬೇಕು. ಅದನ್ನು ನಾವು ಇಲ್ಲಿ ಮಾಡ್ತಾ ಇಲ್ಲ. ಎಲ್ಲೋ ನಮ್ಗೆ ಅನಿಸುತ್ತೆ ರಾಸಾಯನಿಕ ಒಳಸುರಿಗಳನ್ನು ಕೊಟ್ಟು ಕೊಟ್ಟು ನಾವು ಭೂಮಿಯನ್ನು ಬರಡು ಮಾಡಿದ್ವಿ. ಅದು ಈಗ ಏನು ವ್ಯವಸ್ಥೆನೇ ಹಂಗಾಗ್ತಾ ಇದೆ. ಅಲ್ಲ, ನೀವು ಸಾಮಾನ್ಯ ರೈತರಿಗಿಂತಲೂ ಒಂದಿಷ್ಟು ವಿಶೇಷ, ನೀವು ಒಂದು ಕಡೆಗೆ ಪ್ರತಿಯೊಂದನ್ನು ನೋಡ್ತೀರಾ, ಸಹಜ ಕೃಷಿ ಅಂತಕ್ಕಂಥದ್ದು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ, ಮಣ್ಣಿನ ಫಲವತ್ತತೆ ಹೇಗಿದ್ರೆ ಹೇಗೆ ಬೆಳೆ ಬರ್ತದೆ ಅಂತೇಳಿ. ಒಂದು ಕಡೆಗೆ ರೈತರು ಎಲ್ಲರೂ ಸಹಿತ ಹೆಚ್ಚಿನ ಬೆಳೆಯ ದಾಹಕ್ಕೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಹಾಕಿ ಮಣ್ಣನ್ನು ಒಂದು ಕಡೆ ಬರಡು ಮಾಡ್ತಾ ಇದ್ವಿ. ಅದು ಬರಡು ಮಾಡ್ತಾ ಇದೀವಲ್ಲ, ಆ ಥರದ ಜ್ಞಾನ ಈ ಒಂಥರದ ಮೌಢ್ಯ ಅನ್ಬೇಕು, ಆ ಮೌಢ್ಯ ಎಲ್ಲರಲ್ಲಿ ತುಂಬಿಕೊಂಡಿತ್ತು. ಅವ್ರೇನು ಮಾಡ್ತಿದ್ರು, ಇಲ್ಲ ಗೊಬ್ಬರ ಹಾಕಿಬಿಟ್ರೆ ಅದು ಏನು ಯೂರಿಯಾ ಕಾಂಪ್ಲೆಕ್ಸು DAP ಇವನ್ನ ಹಾಕಿಬಿಟ್ರೆ ನಮ್ಮ ಬೆಳೆ ಅತಿ ಬೇಗನೆ ಬೆಳೀತಿದ್ದ ಅನ್ನೋ ಒಂದು ಜ್ಞಾನ ಇತ್ತು ಎಲ್ಲರಿಗೆ, ಅದನ್ನ ಮೌಢ್ಯತೆ ಇತ್ತು. ಆ ಮೌಢ್ಯತೆ ಈಗ ಎಲ್ಲರಿಗೂ ಕಡಿಮೆ ಆಗ್ತಾ ಇದೆ, ಎಲ್ಲರೂ ಈಗ ಬದಲಾಗ್ತದೆ. ಈಗ ಎರೆಹುಳ ಗೊಬ್ಬರವನ್ನು ನಾವು ತಯಾರು ಮಾಡಬೇಕು, ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ನಾವು ತಮ್ಮಂದು ಹಾಕಬೇಕು ಅನ್ನೋದು ಎಲ್ಲರಿಗೂ ಬರ್ತಾ ಇದೆ. ಆದರೆ ಒಂದು ದನ ಕಟ್ಟಲಿಕ್ಕೆ ಮಾತ್ರ ಹಿಂದೇಟು ಹಾಕ್ತಕ್ಕಂಥ ಮನಸ್ಥಿತಿ ಎಲ್ಲರಲ್ಲಿದೆ. ಅಂದರೆ ಈಗ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಹೋಗಿ ನೋಡಿದೆ ಅಂದ್ರೆ ಒಂದೆರಡು ದನ ಕಟ್ಟಕ್ಕೆ ಆ ಮನಸ್ಥಿತಿಗಳಲ್ಲಿ. ಅಂದರೆ ಕೃಷಿಕರಿಗೆ ಪಶುಸಂಗೋಪನೆ ಅಗತ್ಯ ಅಗತ್ಯ ಅಂದ್ರೆ ಅದು ಇಲ್ಲದೆ ಇದ್ರೆ ಬದುಕಿಲ್ಲ ಅಂತ. ಒಬ್ಬ ಕೃಷಿಕನಾಗಿ ಒಂದು 4 ಎತ್ತು ಕಟ್ಟಲಿಲ್ಲ ಅಂದ್ರೆ ಅವ್ನು ಕೃಷಿ ಮಾಡಲಿಕ್ಕೆ ಎಲ್ಲಿಂದ ಸಾಧ್ಯ? ಮತ್ತೆ ಈ ಸರ್ಕಾರಿ ಗೊಬ್ಬರ ಎಲ್ಲಿಂದ ಎಷ್ಟೊತ್ತ ತಂದು ಹಾಕ್ಲಿಕ್ಕೆ ಸಾಧ್ಯ? ಅದನ್ನ ಹಾಕಿದ್ರೆ ಭೂಮಿಯ ಫಲವತ್ತತೆ ಉಳಿತದ? ರಂಗನಾಥ್ ಅವರು, ನೀವು ವಿದ್ಯಾವಂತ ಕೃಷಿಕರು, ಈಗ ಒಂದು ಕಡೆಗೆ ನಿಮ್ಗೆ ಒಂದು ಕಡೆಗೆ ಶಿಕ್ಷಣ ಇದೆ, ಉನ್ನತ ವ್ಯಾಸಂಗವನ್ನು ಮಾಡಿದ್ದೀರಿ, ಒಂದು ಕಡೆಗೆ ಕೃಷಿ ಪರಿಸರ ಮಣ್ಣಿನ ಫಲವತ್ತತೆ ಇದೆಲ್ಲದರ ಬಗ್ಗೆ ಒಂದು ತಿಳುವಳಿಕೆ ಇದೆ, ಒಂದು ಕಡೆಗೆ ಎಲ್ಲರೂ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಹಾಕ್ತಾ ಹಾಕ್ತಾ ಒಂದು ಕಡೆಗೆ ಕೃಷಿ ಸಮುದಾಯ ಸಾಕ್ತಾನೆ ಇದೆ ಮುಂದಕ್ಕೆ. ಆದರೆ ನೀವು ಇವೆರಡರ ಮಧ್ಯೆ ನೀವೇನು ಆಲೋಚನೆ ಮಾಡ್ತೀರಿ, ಈ ಭೂಮಿಯನ್ನು ಸತ್ವಗೊಳಿಸ್ಕೊಂಡು ಮುಂದಿನ ಭವಿಷ್ಯಕ್ಕೆ ನನ್ನ ಕುಟುಂಬಕ್ಕೆ ನಮ್ಮ ಸಮುದಾಯಕ್ಕೆ ಈ ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಏನು ಪ್ಲಾನ್ ಮಾಡ್ತೀರಿ? ಈಗ ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಸರ್, ನಾನು ಕೃಷಿಗೆ ಸರ್ಕಾರಿ ಗೊಬ್ಬರ ಹಾಕೋದಕ್ಕಿಂತ ಕೊಟ್ಟಿಗೆ ಗೊಬ್ಬರನ್ನು ಜಾಸ್ತಿ ಯೂಸ್ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಅದಿಲ್ಲ, ಈಗ ನನಗೆ ಒಂದು ಆಕಳ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಸಗಣಿ ಗೊಬ್ಬರವನ್ನು ತೆಗೆದುಕೊಂಡು ಹೊಲಕ್ಕೆ ಹಾಕೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ಬೆಳೆಯ ಕಸ ಏನಿದೆಯಲ್ಲ ಅದನ್ನು ನಾವು ಸುಮ್ಮನೆ ಒಂದು ಬದಿಗೆ ಹಾಕಿ ಸುಡೋದಕ್ಕಿಂತ ನೆಲದಲ್ಲಿ ಅದನ್ನು ಉಳಿಸಿ ಕೊಳೆಯೋ ಹಾಗೆ ಮಾಡಿ ಪುನಃ ಅದರಿಂದ ಬರ್ತಕ್ಕಂಥ ಗೊಬ್ಬರಗಳನ್ನು ಬೆಳೆಗೆ ಉಪಯೋಗ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಒಳ್ಳೆಯದು ರಂಗನಾಥ್ ಅವರೇ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ

ಮಿಲಿಲೀಟರ್ ಕ್ಲೋರೈನ್ ಟ್ರೈನಿಂಗ್ ಪ್ರೋಲ್ ಅಂತ ಹೇಳ್ತೀವಿ, ಅದು 18.5 ಎಸ್ ಸಿ ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ ನಾವು 2 ಮಿಲಿಲೀಟರ್ ಪ್ರೊಫ್ನೋಫಾಸ್ 50 ಸಿ ರೂಪದಲ್ಲಿರುತ್ತೆ, ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಕಾಯಕೊರಕದ ಬಾಧೆಯನ್ನು ಹತೋಟಿ ಮಾಡಬಹುದು. ಇದು ಎಲ್ಲರೂ ಹತ್ತಿ ಬಿಡಿಸುವಂತಹ ಹಂತದಲ್ಲಿದೆ, ಮಳೆಯ ಒಂದು ಮುನ್ಸೂಚನೆ ನೋಡಿಕೊಂಡು ತಾವು ಈ ಒಂದು ಕಾರ್ಯನ ಕೈಗೊಳ್ಳಬಹುದು. ಆಮೇಲೆ ಹತ್ತಿಯಲ್ಲಿ ಸರ್ವೆ ಸಾಮಾನ್ಯವಾಗಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಗುಲಾಬಿ ಕಾಯಕೊರಕದ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು